ಯಾವ ಯಾವ ಬೆಳೆಗಳನ್ನು ಹಿಂಗಾರಿನಲ್ಲಿ ಬೆಳೀಲಿಕ್ಕೆ ಆಸಕ್ತಿ ತೋರಿಸ್ತಾರೆ ಸರ್? ಈಗ ಪ್ರಸ್ತುತವಾಗಿ ಎಲ್ಲ ಕಡೆ ಉತ್ತಮವಾಗಿ ಮಳೆ ಆಗಿದೆ, ಅಂದರೆ ಮುಂಗಾರು ಮಳೆ ಚೆನ್ನಾಗಿರೋದ್ರಿಂದ ಮುಂಗಾರಿನಲ್ಲಿ ಕೆಲವು ಬೆಳೆಗಳು ಮಳೆಗೆ ಆಹುತಿ ಆಗಿದ್ದಾವೆ. ಕೆಲವು ಪ್ರದೇಶಗಳಲ್ಲಿ ಮಳೆ ಚೆನ್ನಾಗಿ ಬಂದು ಹಿಂಗಾರಿಗೆ ಅನುಕೂಲವಾದ ವಾತಾವರಣ ಆಗಿದೆ. ಈ ಹಿಂಗಾರಿ ಬೆಳೆ ಅಂತಂದರೆ ಮುಖ್ಯವಾಗಿ ನಮ್ಮ ಪ್ರದೇಶಗಳಲ್ಲಿ ದಾವಣಗೆರೆ ಚಿತ್ರದುರ್ಗ ಭಾಗದಲ್ಲಿ ಎಲ್ಲಿ ಕಪ್ಪು ಮಣ್ಣಿದೆಯೋ ಅಲ್ಲಿ ಸಾಮಾನ್ಯವಾಗಿ ಕಡಲೆ ಬರುತ್ತೆ. ಕಡಲೆ ಆಮೇಲೆ ನಮ್ಮ ಊಟದ ಜೋಳ ಅಂತ ಏನು ಕರಿತೀವೋ ಹಿಂಗಾರಿ ಜೋಳನೂ ಕೆಲವು ರೈತರು ಬೆಳೀತಾರೆ. ಜೊತೆಗೆ ಈಗ ಡಿಸೆಂಬರ್ ಮೊದಲನೇ ವಾರದಲ್ಲಿ ಅಥವಾ ಜನವರಿ ತನಕ ಶೇಂಗಾ ಬೆಳೆಗೂ ಹೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹತ್ತಿನೂ ಸಹ ಒಂದು ಪ್ರಮುಖವಾದ ಹಿಂಗಾರಿ ಬೆಳೆಯಾಗಿ ಕೆಲವು ಕಡೆ ಎಲ್ಲ ಮಾಡ್ತಾ ಇದ್ದಾರೆ ರೈತ ಬಾಂಧವರು. ಹತ್ತಿಗೂ ನಾವು ಹೋಗ್ಬೋದು ಹಿಂಗಾರಿ ಬೆಳೆಗೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಈ ಕುಸುಬೆ ಅವೆಲ್ಲ ನಮ್ಮಲ್ಲಿ ಅಷ್ಟೊಂದು ಬರಲ್ಲ, ಬಟ್ ಆದರೂ ಕೆಲವು ರೈತರುಗಳೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಮುಖ್ಯವಾಗಿ ನಮಗೆ ಕಡಲೆ ಬಹಳ ಒಂದು ಮುಖ್ಯವಾದ ಹಿಂಗಾರಿ ಬೆಳೆ. ಕಡಲೆ ಮತ್ತು ಶೇಂಗಾ ಇದು ಬಹಳ ಎರಡು. ನೀವು ಅದು ಏನು ಬ್ಲಾಕ್ ಸಾಯಿಲ್ ಅಂದ್ರೆ ನಾವು ಕರೆ ಮಣ್ಣು, ಹೌದೌದು ಎರೆಮಣ್ಣು ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಸಾಮಾನ್ಯವಾಗಿ ಈಗ ತಾವೇನು ಹೇಳಿದ್ರಲ್ಲ ಆ ಬೆಳೆಗಳನ್ನ ಬೆಳೀತಾರೆ. ಅದಲ್ಲದೆ ನೀರಾವರಿ ಇರಂತ ಕೆಲವು ನಮ್ಮ ರೈತರು ಕೆಲವು ಶೇಂಗಾ ಬೆಳಿಬೋದು, ಆಮೇಲೆ ಈರುಳ್ಳಿ ಬೆಳಿಬೋದು, ಹತ್ತಿ ಬೆಳಿಬೋದು. ಹೌದು, ಅಂದರೆ ಈಗ ಸಾಮಾನ್ಯವಾಗಿ ನಾವು ಶೇಂಗಾ ಅಂದರೆ ಆಲ್ಮೋಸ್ಟ್ ಡಿಸೆಂಬರ್ ಬಂದ್ಬಿಡುತ್ತೆ ಹಿಂಗಾರಿ, ಅದೇ ಅದನ್ನ ನಾವು ಸಾಮಾನ್ಯವಾಗಿ ಬೇಸಿಗೆ ಶೇಂಗಾ ಅಂತ ಕರಿತೀವಿ. ಬೇಸಿಗೆ ನೀರಾವರಿ ಸೌಲಭ್ಯ ಇರುವಂತ ರೈತರು ಈ ಬೇಸಿಗೆ ಶೇಂಗಾಕ್ಕೆ ಹೋಗ್ಬೋದು. ಹಿಂಗಾರಿ ಅಂತಂದ್ರೆ ಬಹಳ ಮುಖ್ಯವಾಗಿ ನಮಗೆ ಕಡಲೆ ಮತ್ತೆ ಈ ಕುಸುಬೆ ಅವೆಲ್ಲ ಬರುತ್ತೆ. ಕಡಲೆ ಬಹಳ ಪ್ರಮುಖವಾದ, ಕಡಲೆ ಮತ್ತೆ ಜೋಳ ಈ ಪ್ರಮುಖವಾದ ಹಿಂಗಾರಿ ಬೆಳೆಗಳು. ಈಗ ಕಡಲೆ ಬೆಳೆಯಕ್ಕೆ ಮನಸ್ಸು ಮಾಡಂತ ರೈತರಿಗೆ ಏನೋ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತೀರಾ ಸರ್? ಕಡಲೆ ಸಾಮಾನ್ಯವಾಗಿ ಈಗ ಏನಾಗಿದೆ ಅಂದರೆ ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಸಾಕಷ್ಟು ಕಡಲೆ ಬಗ್ಗೆ ಮಾಹಿತಿ ರೈತರು ತೊಗೊಂಡಿರ್ತಾರೆ. ಕಡಲೆ ಅಂದರೆ ಪ್ರಮುಖವಾಗಿ ಕಪ್ಪು ನೆಲದಲ್ಲಿ ನಾವು ಕಡಲೆ ಅಂದರೆ ಏನ ಯಾವ ಥರ ಅಂದರೆ ಏನು ಇರುವಂಥ ತೇವಾಂಶದಲ್ಲಿ ಬರುವಂಥ ಬೆಳೆ ಇದು ಕಡಲೆ. ಕೆಲವರು ನೀರಾವರಿಗೂ ಕಡಲೆನ ಬೆಳೀತಾರೆ, ಒಂದು ಅಥವಾ ಎರಡು ನೀರು ಕೊಟ್ಟರೆ ಅಧಿಕವಾಗಿ ಇಳುವರಿನ ಪಡಿಬೋದು. ಅದರಲ್ಲಿ ಪ್ರಮುಖವಾಗಿ ಕಡಲೆಯಲ್ಲಿ ಇತ್ತೀಚೆಗೆ ಕೆಲವು ತಳಿಗಳಿದೆ, ಅದರಲ್ಲಿ ಬಹಳ ವರ್ಷಗಳಿಂದ JG11, JG14, ಆಮೇಲೆ JAKI 9218, ಆಮೇಲೆ GBM2 ಅಂತಾನು ಒಂದು ತಳಿ ಬಂದಿದೆ ಸರ್. ಈ GBM2 ಅಂದ್ರೆ ನಮ್ಮ ಪ್ರದೇಶಕ್ಕೆ ಅದಿನ್ನು ಪರೀಕ್ಷೆ ಮಾಡಿಲ್ಲ, ಪರೀಕ್ಷೆ ಮಾಡ್ತಾ ಇದಾರೆ. ಇದ್ರ ವಿಶೇಷ ಏನಂತಂದ್ರೆ ಈ GBM2 ಹಾರ್ವೆಸ್ಟ್ ಮಾಡುವ ಅಂದ್ರೆ ಮೆಕ್ಯಾನಿಕಲ್ ಹಾರ್ವೆಸ್ಟ್ ಮಾಡಕ್ಕೆ, ಈಗ ಯಾಕಂದ್ರೆ ಅತಿ ಎತ್ತರ ಬೆಳೆಯುತ್ತೆ, ಮೆಕ್ಯಾನಿಕಲ್ ಹಾರ್ವೆಸ್ಟಿಂಗ್ ಬರುತ್ತೆ. ಒಂದು ಕರೆ ಇದೆ. ಹಲೋ, ಹಲೋ ಸರ್, ನಮಸ್ತೆ ಸರ್. ನಾವು ದೊಡ್ಡೋಳಾರದಿಂದ ಚಳ್ಳಕೆರೆ ತಾಲೂಕು ನಾಗೇಂದ್ರ ಅಂತ ಹೇಳಿ. ನಾಗೇಂದ್ರ ಅವರೇ, ಕೇಳಿ, ಪ್ರಶ್ನೆ ಕೇಳಿ. ಸರ್, ಈಗ ನಾವು ಬೆಳೆ ಇಡ್ಬೇಕಂತಿದೀವಿ, ಈಗ ಮೆಕ್ಕೆದು ಆಲ್ರೆಡಿ ಒಂದ್ ಎಕರೆಗೆ ಹಾಕಿದೀವಿ, ಮತ್ತೆ ಈಗ ಇನ್ನೊಂದ್ ಎಕರೆಗೆ ನಾಟಿ ಮಾಡ್ಬೇಕಂತಿದೀವಿ ಸರ್. ಯಾರೇ ಕಲ್ಲು ಬಿದ್ದ್ಬಿಟ್ಟವೆ, ಬೆಳೆ ಜಾಸ್ತಿ ಇಳುವರಿ ಬರಲ್ಲ, ಯಾಕೆ ಬಂಡವಾಳ ಹಾಕ್ತೇಪ ಅಂತಾರೆ, ಇದಕ್ಕೆ ಏನಾದ್ರೂ ಪರಿಹಾರ ಇದೆ ಸರ್? ಅಲ್ಲ, ಆಲೆಕಲ್ಲು ಅಂತಂದ್ರೆ ಮಳೆದ ಮಳೆ ಅಲ್ಲ, ಮಳೆ ಅಂದ್ರೆ ಮುಂದೆ ಬೀಳುತ್ತೆ ಆಯಂಕಲ್ಲು ಅಂತಾನ, ಅಥವಾ ಈಗ ಈಗ ನಾಟಿ ಅಂದ್ರೆ ನೀವು ಮೆಕ್ಕೆಜೋಳ ಹಾಕ್ತೀನಿ ಅಂತ ಹೇಳ್ತಿರದಲ್ವಾ? ಮೆಕ್ಕೆಜೋಳ ಈಗ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಅಂದ್ರೆ ಈಗ ಮುಂದೆ ಬರೋ ಮಳೆಗಳು ದೊಡ್ಡ ಮಳೆಗಳು, ಅಡ್ಡ ಮಳೆಗಳು ಅಂತೀವಲ್ಲ ನೀವು, ದೊಡ್ಡ ಮಳೆಗಳು ಬರ್ತವೆ. ನೀವು ಇನ್ನೊಂದು ಈಗ ಏನು October 15 ನಂತರ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಮೆಕ್ಕೆಜೋಳ ವರ್ಷ ಪೂರ್ತಿ ಬೆಳೀತಾರೆ, ಇನ್ನೂ ತಡವಾಗಿ ಹಾಕ್ತೀರಾ ಅಂತಂದ್ರೆ January 1 ಹಾಕ್ಬೋದು. ಬೇಸಿಗೆ ಬೆಳೆ ಹೆಂಗಿದ್ರು ನೀರಿದೆಯಲ್ಲ, ಆ ಟೈಮಲ್ಲಿ ಹಾಕೋದು ಬಹಳ ಸೂಕ್ತ. ಬೇಸಿಗೆಯಾಗಿ ಈಗೇನು ಮುಂಗಾರಲ್ಲಿ ಮೆಕ್ಕೆಜೋಳ ಹಾಕಿ ಮತ್ತೆ ಹಿಂಗಾರಿ ಹಾಕೋ ಬದಲು ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಬೇಸಿಗೆ ಬೆಳೆ ಮಾಡೋದು ಬಹಳ ಸೂಕ್ತ. ಈಗ ನೀವು ಈಗ ಹಲೋ ನಾಗೇಂದ್ರ, ಈಗ ನಿಮಗೆ ಸ್ವಲ್ಪ ಇಳುವರಿ ಕಮ್ಮಿ ಬರುತ್ತೆ ಅಂತ ಹೇಳ್ತಾರ. ಈಗ ನಿಮಗೆ ನಿಮಗೆ ಶೀತ ಅಂತಂದ್ರೆ ನೀವು ಈಗ ಇನ್ಮೇಲೆ ಏನಂತಂದ್ರೆ ದಯವಿಟ್ಟು ಇನ್ಮೇಲೆ ಏನಪ್ಪಾ ಅಂತಂದ್ರೆ ಮಳೆಗಳು ಏನಪ್ಪಾ ಅಂತಂದ್ರೆ ಹಿಡ್ಕೊಳ್ಳೋಂತ ಮಳೆಗಳು ಬರೋದಿಲ್ಲ. ಒಂದ್ಸಾರಿ ಬಂದೋಪ ಅಂತಂದ್ರೆ ಬಂದು ಹೊಡೆದೋಗುವಂತ ಮಳೆಗಳು ಬರ್ತವೆ. ತದನಂತರದಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ನೀವು ನೀರಾವರಿ ಇರೋದ್ರಿಂದ ಬೋರ್ವೆಲ್ ಮುಖಾಂತರ ನೀರನ್ನ ಸಪ್ಲೈ ಮಾಡೋದಿರುತ್ತೆ. ಸೊ ಹಾಗಾಗಿ ನಿಮ್ಗೇನಪ್ಪಾ ಅಂತಂದ್ರೆ ಸಾಧ್ಯವಾದಷ್ಟು ನಿಮ್ಗೆ ನೀರಾವರಿ ನಿಮ್ ಕೈಯಲ್ಲಿ ಇರೋದ್ರಿಂದ ಕಡಿಮೆ ನೀರಿನಲ್ಲಿ ನೀವು ಮಾಡ್ಬೋದು. ಹಾ, ಇಷ್ಟು ದಿನ ಹಿಡ್ಕೊಂಡಿರೋ ಮಳೆ ಆತರ ಹಿಡ್ಕೊಳೋದಿಲ್ಲ ಇನ್ನು ಮಳೆ. ಮೊದಲಂಗೆ ಅಂದ್ರೆ ಈಗ ಜಿಟಿ ಜಿಟಿ ಮಳೆ ಬರೋದಿಲ್ಲ, ಈಗ ಬಂದ್ರೆ ಜೋರಾಗಿ ಬಂದು ಹೋಗ್ಬಿಡ್ತಾವ ಮಳೆ ಅಂತ ಹೇಳಿದ್ರು. ಈಗ ನೀವು 1 ಎಕರೆ ಆಲ್ರೆಡಿ ಬಿತ್ತನೆ ಮಾಡಿದೀರಾ? ಹೌದು ಸರ್, ಬಿತ್ತನೆ ಮಾಡಿದೀವಿ ಆಲ್ರೆಡಿ. ಈಗ ಎಷ್ಟು ದಿವಸದ ಬೆಳೆ ಅದು? ಈಗಾಗಲೇ ಒಂದ್ 15 ದಿವಸ ಆಗ್ಯದ ಸರ್. 15 ಆಗಿದೆ. ಅದೇ ನೀವು ಅದನ್ನಕ್ಕೆ ನಮ್ಮ ಇನ್ನೊಬ್ರು ಮಣ್ಣು ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ನಿಮ್ಗೆ ನೀರನ್ನ ಕೊಟ್ಬಿಟ್ಟು ಜೊತೆಗೆ ನೀವು ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ 13:2045 ಅಂತ ಗೊಬ್ಬರದ ಪುಡಿ ಸಿಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು ನ್ಯಾನೋ ಯೂರಿಯಾ ಅಂತ ಹೇಳಿ, ಬಾಟ್ಲ್ ಅಲ್ಲಿ 500 ಅಂದ್ರೆ 1/2 ಲೀಟರ್ ನ್ಯಾನೋ ಯೂರಿಯಾ ಇಸ್ ಈಕ್ವಲ್ ಟು 45 kg ಯೂರಿಯಾ ಏನ್ ಹಾಕ್ತಿರೋ ಅದ್ರದಕ್ಕೆ ಸಮ ಆಗಿರುತ್ತೆ. ನೀವು ಈಗ ಬೇಸಿಗೆ ಈಗ ಹಾಕೋದ್ರಿಂದ ನೀವೇನ್ ಮಾಡ್ಬೋದು ಅಂದ್ರೆ 35 ದಿವಸ ಆದ್ಮೇಲೆ ನ್ಯಾನೋ ಯೂರಿಯಾನ ಸಿಂಪರಣೆ ಮಾಡ್ರಿ. ಅಂದ್ರೆ 4 ml 1 ಲೀಟರ್ ನೀರಲ್ಲಿ ಹಾಕೊಂಡು ನ್ಯಾನೋ ಯೂರಿಯಾನ ನೀವು ಕೊಡ್ಬೋದು ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡೋದ್ರಿಂದ. ನೀವೇನ್ ಹೇಳಿದ್ರಲ್ಲ ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಹಾಕಿದ್ರೆ ಹೇಳ್ತೀರಾ ಸರ್ ಅಂತ, ಈ ತರದ ಗೊಬ್ಬರ ನೀವು ಕೊಟ್ರೆ ಬೆಳೆ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬಟ್ ನ್ಯಾನೋ ಯೂರಿಯಾ ನೀವು ಸಿಂಪರಣೆ ಮಾಡಿದ್ರೆ ಮತ್ತೆ ಯೂರಿಯಾ ಕೊಡಬಾರ್ದು ಮೇಲ್ ಗೊಬ್ಬರವಾಗಿ, ಖರ್ಚು ಜಾಸ್ತಿ ಆಗುತ್ತೆ. ಒಳ್ಳೇದು ನಾಗೇಂದ್ರ ಅವ್ರೆ, ಕರೆ ಮಾಡಿದಕ್ಕೆ ಧನ್ಯವಾದ. ಹಲೋ, ಮತ್ತೊಂದು ಕರೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾನು ಹಿರಿಯೂರು ತಾಲೂಕ್ ಮಸ್ಕಲ್ಲಿಂದ ಗಂಗಾಧರಪ್ಪ ಅಂತ ಫೋನ್ ಮಾಡ್ತಿದ್ದೀನಿ ಸರ್. ಗಂಗಾಧರಪ್ಪ ಮಸ್ಕಲ್ಲಿಂದ? ಹೇಳಿ, ಪ್ರಶ್ನೆ ಕೇಳಿ ಗಂಗಾಧರಪ್ಪ ಅವರೇ. ನಮಸ್ತೆ ಸರ್. ನಮಸ್ಕಾರ, ಹೇಳಿ. ಸರ್, ನಾವು ಈಗ ಬದ್ಲಿಗೆ ಕೆಂಪು ಭೂಮಿಗೆ ಮುಂದ್ಗಡ್ಲೆ ಹಾಕೋಣ ಅಂತಿದ್ದೀವಿ ಸರ್. ಹೇಳಿ. ಅದಕ್ಕೆ ಇದು ಸೀಡರ್ ಮಿಷನ್ ಬರ್ತಲ್ಲ, ಮ್ಯಾನ್ಯುವಲ್ ಸೀಡರ್ ಮಿಷನ್ ಸಿಗುತ್ತಾ? ಅಲ್ಲ, ಮ್ಯಾನ್ಯುವಲ್ ಸೀಡರ್ ಮಿಷಿನ್ ಅಂತಂದ್ರೆ ನೀವು ಅದು ಏಕಕಾಲಕ್ಕೆ ಬೀಜ ಮತ್ತೆ ಗೊಬ್ಬರ ಬಿತ್ತನೆ ಮಾಡುವಂತದ ಹೇಳ್ತಾರದ್ ನೀವು? ಇವಾಗೆಲ್ಲ ಇದೆಯಲ್ಲ, ಈಗೆಲ್ಲ ನಿಮ್ಗೆ ಈಗೇನ್ ನೀವು ಮಾಮೂಲು ಬೆಳೆಗಳನ್ನೇನು ಬಿತ್ತನೆ ಮಾಡ್ತಿರಲ್ಲ, ಈಗ ಉದಾಹರಣೆಗೆ ಈಗ ಏನು ಮೆಕ್ಕೆಜೋಳ ಎಲ್ಲ ಬಿತ್ತನೆ ಮಾಡ್ತಿರ, ಅದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಬಿತ್ತನೆ ಮಾಡ್ತಾರೆ ಏಕಕಾಲಕ್ಕೆ ಗೊಬ್ಬರ ಮತ್ತೆ. ಸಿಗುತ್ತೆ ನಿಮ್ಗೆ ಕೃಷಿ ಇಲಾಖೆ ಅಥವಾ ಈಗ ನೀವು ಆ ಪ್ರದೇಶಗಳಲ್ಲಿ ಹೆಚ್ಚು ಬಿತ್ತನೆ ಮಾಡ್ತಿರ್ತಿರಲ್ಲ, ಯಾರು ರೈತ ಬಾಂಧವರು ಬಿತ್ತನೆ ಮಾಡ ಅದನ್ನ ಬಾಡಿಗೆ ತಗೊಂಡು ನೀವು ಬಿತ್ತನೆ ಮಾಡಬಹುದು, ಏನ್ ತೊಂದರೆ ಇಲ್ಲ. ಗಂಗಾಧರಪ್ಪರೆ, ನಿಮ್ಗೆ ಹಿರಿಯೂರು ಹತ್ರ ಅಲ್ಲ, ಬಬ್ಬೂರ್ ಫಾರ್ಮ್ ನಲ್ಲಿ ಕೃಷಿ ಸಂಶೋಧನಾ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಐತೆ ಅಲ್ಲಿ. ಅಲ್ಲಿ ನಿಮ್ಗೆ ಇವೆಲ್ಲ ಸಿಗ್ತಾವ ಮಿಷನ್ಸ್, ನೀವು ಅಲ್ಲಿ ಹೋಗಿ ಭೇಟಿ ಮಾಡಿ, ನಿಮಗೆ ಬಹಳ ಹತ್ರ ಆಗುತ್ತೆ ಊರು. ನಿಮ್ಮ ಊರ್ ದಾರೆಗೆ ಸ್ವಲ್ಪ ಬಂದ್ರೆ ಸಾಕು ಅಲ್ಲಿ. ಅಲ್ಲಿ ಇವ್ರ ಶರಣಪ್ಪ ಜಂಗಂಡ್ ಅಂತ ಹೇಳಿ ಅವ್ರ ಇಂಜಿನಿಯರ್ ಇದ್ದಾರೆ, ಕೃಷಿ ಇಂಜಿನಿಯರ್, ಅವ್ರಿಗೆ ಭೇಟಿ ಮಾಡಿದ್ರೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಶರಣಪ್ಪ ಜಂಗಂಡೆ ಅಂತೇಳಿ ಅವ್ರನ್ನ ಕೇಳಿ ನಿಮ್ಗೆ ವ್ಯವಸ್ಥೆ ಮಾಡಿಕೊಡ್ತಾರೆ. ಒಳ್ಳೇದು, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದೊಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಸರ್. ನಮಸ್ತೆ, ಹೇಳಿ, ಯಾರು ಎಲ್ಲಿಂದ ಫೋನ್ ಮಾಡ್ತಿದ್ರ? ಸರ್, ರುದ್ರೇಶ್ ಅಂತ ಸರ್, ಮರಿಕುಂಟೆ ಇದ್ದ. ರುದ್ರೇಶ್? ಮರಿಕುಂಟೆ ಯಾವ ಮರಿಕುಂಟೆ ಹೇಳಿ? ಇದು ಜಗಳೂರು ತಾಲೂಕ್ ಮರಿಕುಂಟೆ. ಜಗಳೂರು ತಾಲೂಕ್ ಸರ್. ಅದೇ, ಜಗಳೂರು ತಾಲೂಕ್ ಕೊಟ್ಟೆ. ಕೇಳಿ ಪ್ರಶ್ನೆ ಕೇಳಿ ರುದ್ರೇಶ್. ರುದ್ರೇಶ್ ಸರ್, ಈಗ ಹಿಂಗಾರು ಬೆಳೆ ಅಂದ್ರೆ ನಮ್ಮ ಅಲಸಂದಿ ಜಾಸ್ತಿ ಬೆಳೀತಾರೆ ಸರ್, ಮತ್ತೆ ಕಡಲೆ ಬೆಳೀತಾರೆ, ಮತ್ತೆ ರಾಗಿ ಬೆಳೀತಾರೆ ಸರ್. ಇದು ತಳಿ ಯಾವ್ದು ಚೆನ್ನಾಗಿ, ಮತ್ತೆ ಇದು ಭೂಮಿ ಯಾವ ಭೂಮಿಯಲ್ಲಿ ಕಡಲೆ ಬೆಳಿಲಿಕ್ಕೆ ಉತ್ತಮವಾದ ಅಂತ ಸರ್? ಈಗ ಏನಂತಂದ್ರೆ ಭೂಮಿ ಅಂತಂದ್ರೆ ಕಪ್ಪು ಜಮೀನ್ ಇತ್ತು ಅಂದ್ರೆ ಕಡಲೆ ಬೆಳೆ ಮಾಡ್ಲಿಕ್ಕೆ ಸಾಕಷ್ಟು ಸೂಕ್ತವಾಗಿರ್ತದೆ. ನಿಮಗೆ ನೀರಾವರಿ ಇತ್ತಪ್ಪ ಅಂತಂದ್ರೆ ಕೆಂಪು ಮಣ್ಣಿನಲ್ಲಿ ಕೂಡ ಮಾಡ್ಬೋದು. ಆದ್ರೆ ಕೆಂಪು ಜಮೀನ್ ಇತ್ತಪ್ಪ ಅಂತಂದ್ರೆ ನೀವು ಅಲಸಂದೆ ಮತ್ತೆ ರಾಗಿ ಮಾಡ್ಲಿಕ್ಕೆ ಸೂಕ್ತ. ಈ ಅಲಸಂದೆನಲ್ಲಿ ನಮಗೇನಪ್ಪ ಅಂತಂದ್ರೆ C152 ಅಂತ ಒಂದು ತಳಿ ಬರುತ್ತೆ. ಅದು ಏನಪ್ಪ ಅಂತಂದ್ರೆ ಒಂದು ಈ ಕೆಂದು ಕಾಳು ಅಂತಾರ ನೋಡ್ರಿ, ಸ್ವಲ್ಪ ಪಿಂಕ್ ಕಲರ್ ಬರ್ತದೆ, ಅದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ತಳಿ ಅದು. ಅದನ್ನ ಮಾಡ್ಬೋದು. ಮತ್ತೆ ನಿಮಗೆ ಇದರಲ್ಲಿ ಕಡಲೆ ಮಾಡೋದು ಅಂತಂದ್ರೆ ನಿಮಗೆ ಜಾಕಿ ಅಂತ ಬರುತ್ತೆ, ಮತ್ತೆ JG11 ಅಂತ ಒಂದು ಬರುತ್ತೆ, ಇವೆರಡರಲ್ಲಿ ಯಾವ್ದಾರು ಮಾಡ್ಬೋದು. ನಮ್ಮ ಕೃಷಿ ಇಲಾಖೆಯಿಂದನೂ ನಿಮಗೆ ಅಲ್ಲಿ ಮಾಹಿತಿಯನ್ನ ನೀಡ್ತಾರೆ. ರಾಗಿ ಬಂತು ಅಂತಂದ್ರೆ ನೀವು ರುದ್ರೇಶ್ ಅವ್ರೆ, ರುದ್ರೇಶ್ ಬಹಳ ಡಿಸ್ಟರ್ಬೆನ್ಸ್ ಕೇಳಿಸ್ಕೊಂತಿದ್ರಲ್ಲ. ಅಲ್ಲ, ಏನೋ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅದಕ್ಕೆ. ಕೇಳಿಸಿ, ಕೇಳಿಸ್ಕೊಳ್ಳಿ, ಹೇಳ್ತಾ ಇದ್ರೆ. ರಾಗಿನಲ್ಲಿ ಏನಪ್ಪ ಅಂತಂದ್ರೆ ML365 ಅಂತಂದ್ ಬರ್ತದೆ. ಈ ಒಂದು ತಳಿ ತುಂಬಾ ಚೆನ್ನಾಗಿರ್ತದೆ. ನಿಮಗೆ ಮೇವು ಕೂಡ ತುಂಬಾ ಚೆನ್ನಾಗಿ ಬರೋದ್ರಿಂದ ಈ ಮೂರು ಬೆಳೆಗಳಲ್ಲಿ ಯಾವ್ದಾದ್ರು ತಳಿಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ಮಾಡಬಹುದು. ಸ್ವಲ್ಪ ಬೀಜೋಪಚಾರದ ಬಗ್ಗೆ ಸ್ವಲ್ಪ ಗಮನ ಹರಿಸ್ರಿ. ಈಗೇನೋ ನಿಮ್ಗೆ ಬಯೋ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಅವುಗಳನ್ನ ಬಳಸ್ಕೊಂಡ್ ಮಾಡ್ರಿ. ಒಳ್ಳೇದ ರುದ್ರೇಶ್, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ ನೋಡೋಣ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ಸರ್. ಹಾ ಹೇಳಿ, ತಮ್ಮ ಹೆಸರು ಹೇಳಿ. ಸರ್ ನಾನು ನೇರಿಗಿಂದ ವಸಂತ್ ಕುಮಾರ್ ಅಂತ ಮಾತಾಡೋದು. ವಸಂತ್ ಕುಮಾರ್ ನಮಸ್ಕಾರ ಹೇಳಿ. ವಸಂತ್ ಕುಮಾರ್ ನೇರಿಗೆ ಹಾ ಕೇಳಿ, ಪ್ರಶ್ನೆ ಕೇಳಿ ವಸಂತ್ ಕುಮಾರ್ ಅವರೇ. ವಸಂತ್ ಕುಮಾರ್ ಅವರೇ ಮಲ್ಲಿಕಾರ್ಜುನ್ ಸರ್ ಗೆ ಸರ್. ಹಾ ಕೇಳಿ ಕೇಳಿ. ನಮಸ್ಕಾರ ಹೇಳ್ರಿ ವಸಂತ ಅಣ್ಣ. ನಮಸ್ಕಾರ. ಹಾ ನಮಸ್ಕಾರ ಸರ್. ಹಾ ಹೇಳ್ರಿ ಹೇಳ್ರಿ ಸರ್. ಈಗ ನಾವು ನೀರಾವರಿಗೆ ಅಡಿಕೆ ಗಿಡದಾಗೆ ಏನ್ ತರಕಾರಿ ಬೆಳೆದ್ರು ಎಲ್ಲ ಲಾಸ್ ಆಗ್ತಾ ಇದೀವಿ, ಅದಕ್ಕಾಗಿ ಹತ್ತಿ ಬೆಳೆದ್ರೆ ಲಾಭ ಆಗ್ತದ ಅಂತ. ನಾನು ಈಗ ಅಡಿಕೆಗೆ ಸಸಿ ಎಷ್ಟು ವರ್ಷ ವಯಸ್ಸು ಹಾಕಿರೋದು ಗಿಡ? 8 ತಿಂಗಳು ಏನ್ ತೊಂದರೆ ಇಲ್ಲ, ಲಾಭ ಆಗ್ಬೋದಾ? ಅಲ್ಲ ಹಾಕ್ಬೋದು, ಹತ್ತಿ ಹಾಕ್ಬೋದು. ಈಗ ರಬ್ಬಿಯಲ್ಲಿ ಹತ್ತಿ ಹಾಕ್ತಾರೆ, ಸಾಮಾನ್ಯವಾಗಿ ಹತ್ತಿ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ, ಈಗ ಕಳೆದ ಬಾರಿ ಅದೇ ತಾಕಿನಲ್ಲಿ ಹತ್ತಿ ಬೆಳೆದಿರಬಾರ್ದು ಅಷ್ಟೇ, ಅಕ್ಕಪಕ್ಕದವರು ಏನು ಹತ್ತಿ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನಿಮಗೆ ಯಾವ್ದಾದ್ರು ಬೆಳಿಬೋದು ಬೆಳಿಬೋದು. ಈಗೆಲ್ಲ ಏನ್ ನಾವು ಏನು ಬಿಟಿ ಹತ್ತಿ ಅಂತೀವಲ್ಲ, ಬಿಟಿ ಹತ್ತಿನ ಮಧ್ಯ ಒಂದ್ ಸಾಲ ಆ ಕಡೆ ಕಡೆ ಅಡಿಕೆ ಸಾಲಲ್ಲಿ ಮಧ್ಯಕ್ಕೆ ಒಂದ್ ಸಾಲ ಹಾಕ್ಬಿಡ್ರಿ ಸಾಕು. ಅವಾಗ ಹೌದೌದು, ಅವಾಗ ಗಿಡದಿಂದ ಗಿಡಕ್ಕೆ ನಿಮಗೆ 4 ಅಡಿ ಸಿಕ್ಕಂಗಾಗುತ್ತೆ, ಅವಾಗ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ, ಮಾಡ್ಬೋದು ಮಾಡ್ಬೋದು ವಸಂತ ಅವರೇ, ಮಾಡ್ಬೋದು ಹಾಕ್ಬೋದು ಪ್ರಯತ್ನ. ನಿಮ್ಗೆ ಈಗ ಯಾರು ಮಾಡಿಲ್ಲ ಅದ್ರಲ್ಲೇ ಪ್ರಯತ್ನ ಮಾಡ್ಬೋದು. ಏನ್ ಎಷ್ಟೆಕರೆ ಇದೆ? ಇಲ್ಲ ಮಾಡ್ಬೋದು ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಓಕೆ ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸಣ್ಣಗೌಡ್ರಿ, ಈಗ ನನ್ನ ಆಗ್ಲಿಂದ ನನಗೆ ಪ್ರಶ್ನೆ ಇತ್ತು. ಕಳೆದ ಈಗ ನಮಗೇನು ದೊಡ್ಡ ಮಳೆಗಳು ಅಂದರೆ ಬಂದು ಹೋಗ್ತವೆ, ಆದರೆ ಕಳೆದ ವರ್ಷ ನಾವು ಈ ಸಮಯದಲ್ಲಿ ಬಹಳ ಅನುಭವ ಪಟ್ಬಿಟ್ರು ನಮ್ಮ ರೈತರು. ಸುಮಾರು ತಿಂಗಳಾನುಗಟ್ಟಲೆ ಮಳೆ ಬಿಡಲೇ ಇಲ್ಲ ಅಂತ ಸಂದರ್ಭನೂ ಬರ್ಬೋದು, ಹೇಳೋಕ್ಕಾಗಲ್ಲ ಯಾಕಂದರೆ ವಾತಾವರಣ ಏನೇನು ಬದಲಾವಣೆ ಆಗುತ್ತಂತೇಳಿ. ಈಗ ಇನ್ನೊಂದು ಪ್ರಶ್ನೆ, ಈಗ ನಮ್ಮ ರೈತರು ಒಂದು ಇನ್ನೊಂದು ಕರೆ ಇದೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಹೆಸರು? ನಾ ಅನಂತರಾಜು ಅಂತ ಸರ್, ಹಿರಿಯೂರು ತಾಲೂಕ್ ಗೊರಲಡ್ಕು. ಅನಂತರಾಜು ಹಿರಿಯೂರು ತಾಲೂಕ್ ಗೊರಲಡ್ಕು ಸರ್. ಹಾ ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ ಕೇಳ್ರಿ ಅನಂತರಾಜು. ಸರ್ ಇದು ಈ ಕಡಲೆಯನ್ನ ಕೆಂಪು ಮಣ್ಣಿನಲ್ಲೂ ಬೆಳಿಬಹುದು ಸರ್? ಬೇಸಿಗೆ ಮಣ್ಣಿನಲ್ಲಿ ಕೆಂಪು ಮಣ್ಣಿನಲ್ಲಿ ಸ್ವಲ್ಪ, ಯಾಕಂತಂದ್ರೆ ಕಡಲೆ ಸಾಮಾನ್ಯವಾಗಿ ನೀರಾವರಿ ಆಯ್ತಾ ಇದರಲ್ಲಿ ಅಲ್ಲ ಬೆಳಿಬಹುದು. ಬಟ್ ಏನಾಗುತ್ತೆ ಅಂದ್ರೆ ಕಪ್ಪು ಮಣ್ಣಿಗೆ ಯಾಕೆ ಸೂಕ್ತ ಕಡಲೆ ಅಂತಂದ್ರೆ, ಈಗ ಅಕಸ್ಮಾತ್ ನಮಗೆ ನೀರು ಕಡಿಮೆ ಇದ್ದ ಪ್ರದೇಶದಲ್ಲಿ ಅಥವಾ ಈಗೇನದು ಕಡಲೆ ಇದೆಯಲ್ಲ, ಕಡಲೆಗೆ ಅತಿ ಹೆಚ್ಚು ನೀರು ಕೊಟ್ಟರೆ ಅದೇನು ಕಡಲೆ ಇಳುವರಿ ಜಾಸ್ತಿ ಕೊಡಲ್ಲ. ಇನ್ನು ಅದೇನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಕಡಲೆನ ಕೆಂಪು ಮಣ್ಣಲ್ಲಿ ಬೆಳಿಬೋದು. ಈಗ ನೀರಾವರಿ ಸೌಲಭ್ಯ ಇದು ಅಂತಂದ್ರೆ ನೀವು ಕಡಲೆ ಬಿಟ್ಟು ಬೇರೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಉದಾಹರಣೆಗೆ ನೀವು ಶೇಂಗಾ ಬೆಳಿಬೋದು ಕಡಲೆಕಿನ, ಯಾಕಂದ್ರೆ ನೀರಾವರಿ ಇರೋದ್ರಿಂದ ನಿಮಗೆ ಆದಾಯ ಜಾಸ್ತಿ ಬರುತ್ತೆ ಶೇಂಗಾ ಬೆಳೆದ್ರೆ. ಕಡಲೆ ಬೆಳೆದ್ರೆ ನಿಮಗೆ ಭಾಳ ಅಂದರೆ ಇಳುವರಿ ನಿಮಗೆ 6-8 ಕ್ವಿಂಟಲ್ ತನಕ ಅಷ್ಟೇ ಅದು ಮ್ಯಾಕ್ಸಿಮಮ್ ಬರೋದು. ನೀವು ಬೇರೆ ಬೆಳೆನ ಆಯ್ಕೆ ಮಾಡ್ಕೋಬೋದು, ಯಾಕೆಂದರೆ ನೀರಾವರಿ ಸೌಲಭ್ಯ ಇದೆಯಲ್ಲ, ಅದಕ್ಕೆ ನಿಮ್ಮದು ಕೆಂಪು ನೆಲ ಬೇರೆ. ಹಾಗಾಗಿ ಆಲ್ಟರ್ನೇಟ್ ಕ್ರಾಪ್ ನಿಮಗೆ ಶೇಂಗಾ ಇದೆ, ಶೇಂಗಾಕ್ಕೆ ನೀವು ಹೋಗ್ಬೋದು. ಕಡಲೆನೂ ನೀವು ಅಕಸ್ಮಾತ್ ನಿಮ್ದಂತರ ಒಂದು 4-5 ಎಕರೆ ಇದೆ ಅಂತಂದರೆ ಒಂದು 2 ಎಕರೆ ಕಡಲೆ ಮಾಡಿರಿ, 4 ಎಕರೆ ಶೇಂಗಾ ಮಾಡ್ರಿ, ಆಮೇಲೆ ಮೆಕ್ಕೆಜೋಳನೇ ಬೆಳಿಬಹುದು. ನೀರಾವರಿ ಬಹಳಷ್ಟು ಜನ ನಾವು ಹರಪನಹಳ್ಳಿ ಜಗಳೂರು ಸೈಡ್ ಎಲ್ಲ ರೈತರು ಏನಂತಾರೆ, ಹಾಯಿ ನೀರು ಬಿಟ್ರೆ ಚೆನ್ನಾಗ್ ಬರುತ್ತೆ ಸರ್, ಸ್ಪ್ರಿಂಕ್ಲರ್ ಹಾಕಿದ್ರೆ ಏನೋ ಒಂಥರ ಬಟ್ ಹೌದೌದು. ಬಟ್ ಅದು ನಮ್ದು ಅಂದ್ರೆ ನಾವು ಏನು ಆತರ ಎಕ್ಸ್ಪೆರಿಮೆಂಟ್ಸ್ಗಳೇನು ಮಾಡಿಲ್ಲ. ಬಟ್ ರೈತರು ಹೇಳೋದೇನಪ್ಪಾ ಅಂತಂದ್ರೆ, ಉಳಿ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಕಡಲೆ ಅಂತ ಅಂತಾರೆ. ಸ್ಪ್ರಿಂಕ್ಲರ್ ಕೊಡೋ ಬದಲು ಆಯ್ ನೀರು ಕೊಡೋದೇ ಒಳ್ಳೇದು. ಸರ್ ಇನ್ನೊಂದು ಸರ್, ಶೇಂಗಾನ ಯಾವ ತಿಂಗಳಲ್ಲಿ ಹಾಕ್ಬೋದು ಸರ್? ಶೇಂಗಾ ಬೆಸ್ಟ್ ಟೈಮ್ ಅಂತಂದ್ರೆ ಜನವರಿ ಮೊದಲನೇ ವಾರ. ಜನವರಿ ಮೊದಲನೇ ವಾರ? ಹೌದು, ಬೇಸಿಗೆ ಶೇಂಗಾ ಜನವರಿ ಮೊದಲನೇ ವಾರ. ಯಾಕಂದ್ರೆ ಡಿಸೆಂಬರ್ ಅಲ್ಲಿ ಚಳಿ ಹೋಗುತ್ತೆ, ಚಳಿ ಹೋದ ತಕ್ಷಣ ನಿಮ್ಗೆ ಜನವರಿ ಮೊದಲನೇ ವಾರದಲ್ಲಿ ನೀವು ಬಿತ್ತನೆ ಮಾಡಿದ್ರೆ ಏನಾಗುತ್ತೆ, ಅವಾಗ ಬಿಸಿಲು ಸ್ವಲ್ಪ ಸ್ಟಾರ್ಟ್ ಆಗುತ್ತಲ್ಲ, ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ. ಈಗ ಶೇಂಗಾದಲ್ಲೆಲ್ಲ ಬೇರೆ ಬೇರೆ ತಳಿಗಳು ಬಂದಿದೆ, ಉತ್ತಮವಾದ ತಳಿಗಳು. ICGV 9111-4 ಬಂದಿದೆ, K6 ಅಂತ ಇದೆ. ಈಗ ನೀವು ಏನು ಮಾಮೂಲಾಗಿ ಬೆಳೀತಿರೋ TMV 2 ಬೆಳಿಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಮೇವಿಗಾಗಿ ಶೇಂಗಾ ಬೆಳೆದಾಗ TMV 2 ನಿಮ್ಗೆ ಒಳ್ಳೆ ಮೇವು ಸಿಗಲ್ಲ, ಅದಕ್ಕೋಸ್ಕರ GPBD 4, GPBD 5 ಬೇರೆ ಬೇರೆ ಹೊಸ ಹೊಸ ತಳಿಗಳು ನಿಮಗೆ ಬಂದಿದ್ದಾವೆ. ಈಗ ಅವನ್ನ ಬೆಳೆಯೋದು ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ. ಸರ್ ಈಗ ಇದು ತೆಂಡೆ ರೋಗ ಬಂದು ಎಲ್ಲ ಹಾಳಾಗಿದೆಯಲ್ಲ ಸರ್, ಈಗ ಅವನ್ನೇ ಬಿತ್ತನೆ ಮಾಡಕ್ ಸೂಕ್ತನ ಅಲ್ವಾ ಸರ್ ಬೇಸಿಗೆಗೆ? ಏನೇನು ಈಗಿನ ಈಗ ಮಳೆಗಾಲದಲ್ಲಿ ಬೆಳೆದಿದೀವಲ್ಲ ಸರ್ ಬೀಜ, ಅದನ್ನೇ ಮತ್ತೆ ಬಿತ್ತನೆ ಮಾಡಿದ್ರೆ ರೋಗ ಜಾಸ್ತಿ ಆಗೋ ಚಾನ್ಸಸ್? ಇಲ್ಲ ಇಲ್ಲ, ನೀವು ಮಳೆಗಾಲದಲ್ಲಿ ಬೆಳೆದಿರುವಂತ ಶೇಂಗಾನ ಬಳಕೆ ಮಾಡಬಹುದು, ಬಟ್ ನಾನು ಅದಕ್ಕೆ ಹೇಳಿದ್ನಲ್ಲ ತಳಿ ಬದಲಾವಣೆ ಮಾಡ್ರಿ ಅಂತ ಹೇಳಿದ್ನಲ್ಲ, ಅದಕ್ಕೆ ತಳಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಹೊಸಾದ ತಗೊಳ್ಳಿ ತಳಿ. ನಿಮಗೆ ಕೃಷಿ ಇಲಾಖೆಯಲ್ಲಿ ಬೇಸಿಗೆ ಹಂಗಾಮಿಗೆ ಸಬ್ಸಿಡಿ ಏನೋ ಸಿಕ್ಕರೆ, ಅಥವಾ ಇಲ್ಲೇ ನಿಮಗೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಕರ್ನಾಟಕ ಆಯಿಲ್ ಸೀಡ್ ಫೆಡರೇಷನ್ ಇದೆಯಲ್ಲ ಅಲ್ಲೂ ಕೊಡ್ತಿರ್ತಾರೆ, ಕೆ ಓ ಎಫ್ ಅಂತೀವಲ್ಲ ಅಲ್ಲೂ ಸೀಡ್ಸ್ ಕೊಡ್ತಿರ್ತಾರೆ. ನಿಮ್ದು ಹಿರಿಯೂರ್ ಆಗಿರೋದ್ರಿಂದ ಬೀಜ ಅಲ್ಲ, ಒಂದ್ಸರಿ ಪ್ರಯತ್ನ ಮಾಡ್ರಿ, ಸಿಗ್ಲಿಲ್ಲ ಅಂದ್ರೆ ನಿಮಗೆ ಬಬ್ಬೂರ್ ಫಾರ್ಮ್ ಹತ್ರ ಆಗುತ್ತಲ್ವಾ, ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಬಬ್ಬೂರ್ ಫಾರ್ಮ್ ಅಲ್ಲಿ ಸೈಂಟಿಸ್ಟ್ ಓಂಕಾರಪ್ಪ ಅಂತ ಇರ್ತಾರೆ, ಅವ್ರನ್ನ ಭೇಟಿ ಮಾಡ್ರಿ, ನಿಮಗೆ ಸೂಕ್ತ ಸಲಹೆ ಮತ್ತು ಸಹಕಾರ ಮಾಡ್ತಾರೆ. ಒಳ್ಳೇದು ಅನಂತರಾಜು, ನಮಸ್ಕಾರ, ಕರೆ ಮಾಡಿದಕ್ಕೆ ಧನ್ಯವಾದ. ಮುಂದಿನ ಕರೆ, ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ನಾವು ಅಳಂತರ ತಾಲೂಕು ಚನ್ನಪಟ್ಟಣದಿಂದ ಕಲ್ಲಪ್ಪ ಅಂತ. ಹೇಳಿ ಕಲ್ಲಪ್ಪರೆ, ಮಾತಾಡಿ. ನಾವು ಮೆಕ್ಕೆಜೋಳ ಬೆಳೆ ಎಲ್ಲ ಹಾಳಾಗೋಗಿದೆ ಸರ್, ಈಗ ನಾವು ಪರ್ಯಾಯವಾಗಿ ಮತ್ತೆ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅನ್ನೋದು ನನ್ನ ಪ್ರಶ್ನೆ. ಅದೇ ಈಗ ಮೆಕ್ಕೆಜೋಳ ಮುಗಿದಿತ್ತು ಅಂತಂದ್ರೆ ಈಗ ಹಿಂಗಾರು ಬೆಳೆಯಾಗಿ ನಾವು ಅವಾಗಲೇ ಹೇಳಿದಂಗೆ ನೀವು ಹೊಳಲ್ಕೆರೆ ತಾಲೂಕು ಆಗಿರೋದ್ರಿಂದ ತರಕಾರಿ ಏನಾದ್ರೂ ನೀವು ನೀರಾವರಿ ಇತ್ತು ಅಂದ್ರೆ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ ಶೇಂಗಾ ಮತ್ತೆ ಅದು ರಾಗಿನ ನೀವು ಬೇಕಿದ್ರೆ ಊಟ ಮಾಡ್ಲಿಕ್ಕೆ ಅದಕ್ಕೆ ರಾಗಿ ಉಪಯೋಗಿಸೋದ್ರಿಂದ ರಾಗಿನೂ ಕೂಡ ಬೆಳಿಬಹುದು, ಮತ್ತೆ ಅದ್ರ ಜೊತೆಗೆ ಮೇವನ್ನು ಕೂಡ ಸಿಗೋದ್ರಿಂದ ರಾಗಿ ಉತ್ತಮ. ಹಲೋ, ಹೇಳಿ ಸರ್. ಹಲೋ ಹಲೋ, ಹಾ ಕೇಳಿ, ಇನ್ನ ಕೇಳಿ ಕೇಳಿ ಪ್ರಶ್ನೆ ಕೇಳಿ. ಅದೇ ಸರ್, ನಾವು ದನಗಳಿಗೆ ಮೇವಿನ ಕೊರತೆ ಆಗಿದೆ, ಮೇವಿನ ಬೆಳೆಯಾಗಿ ಯಾವ ಬೆಳೆ ಬೆಳೆದ್ರೆ ಸೂಕ್ತ? ಅದೇ ನಿಮಗೆ ರಾಗಿ ಅತ್ಯುತ್ತಮವಾಗಿ ಬರುತ್ತೆ ಈಗ ನೀವು ಮಾಡಿದ್ರೆ. ಬರುತ್ತೆ ಸರ್ ಈಗ ಬಿತ್ತಿದ್ರೆ? ಹೌದು ಹೌದು, ನಿಮಗೆ ನೀರಾವರಿ ಸೌಲಭ್ಯ ಇದ್ರೆ ಮಾತ್ರ ನಾವ್ ಹೇಳ್ತಾ ಇರೋದು, ನೀರಾವರಿ ಸೌಲಭ್ಯ ಇದ್ರೆ ನೀವು ರಾಗಿ ಹಾಕೋಬಹುದು, ನೀರಾವರಿ ಸೌಲಭ್ಯ ಇಂದ್ರೆ ರಾಗಿ ಹಾಕಕ್ ಬರಲ್ಲ ಈಗ. ಅದಕ್ಕೆ ನೀರಾವರಿ ಸೌಲಭ್ಯ, ಹೌದೌದು, ರಾಗಿ ಲೇಟ್ ಆಗಿದೆ. ನೀವು ಆಗಸ್ಟ್ ತಿಂಗಳಲ್ಲಿ ರಾಗಿ ಹಾಕಿದ್ರೆ ಈಗ ಸೂಕ್ತ ಆಗೋದು, ಒಂದ್ ಎರಡು ಮಳೆ ಬಂದ್ಬಿಡೋದು ಹೆಂಗ ಬಚಾವಾಗೋದು. ಈಗ ನೀವು ರಾಗಿ ಹಾಕಿದ್ರೆ ಬರಲ್ಲ, ನೀರಾವರಿ ಇದ್ರೆ ಮಾತ್ರ ಬರುತ್ತೆ. ಹೌದೌದು, ಇದು ನಿಮಗೆ ನೀರಾವರಿ ಸೌಲಭ್ಯ ಇಲ್ಲ ಅಂದ್ರೆ ನೀವು ಏನು ಬೆಳೆಯಕ್ಕಾಗಲ್ಲ. ಹೌದೌದು, ಕಪ್ಪ ಮಣ್ಣು ಆದ್ರೆ ಕಡಲೆ ಬೆಳಿಬಹುದು ಅಷ್ಟೇ. ಹೌದೌದು, ಚನ್ನಪಟ್ಟಣ ಮಣ್ಣು ಗೊತ್ತಿದೆ ಬಿಡ್ರಿ, ಯಾಕಂದ್ರೆ ಅಲ್ಲಿ ಅಡಕೆ ತೋಟಗಳೇ ಜಾಸ್ತಿ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು, ಓಕೆ, ಒಳ್ಳೇದ. ನಮಸ್ಕಾರ ಕಲಾಪರೆ. ಸರ್, ಈಗ ಭೂಮಿನ ಏನಾದರೂ ಈಗ ನಾವು ಸಾಮಾನ್ಯವಾಗಿ ನಮ್ಮ ಕೃಷಿ ಚಟುವಟಿಕೆಗಳು ನಡೆಯೋದು ಏಪ್ರಿಲಲ್ಲಿ, ಏನು ಮಾಗಿ ಉಳುಮೆ ಮಾಡೋದು, ಆಮೇಲೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡೋದು, ಇದೆಲ್ಲ ಏಪ್ರಿಲಲ್ಲೇ ಮಾಡ್ತಿರ್ತಾರೆ. ಈಗ ಏನಾದರೂ ಈಗ ಹಿಂಗಾರು ಏನನ್ನು ಮಾಡೋರು ಈ ಥರ ಏನನ್ನು ಚಟುವಟಿಕೆಗಳು ಮಾಡಲಿಕ್ಕೆ ಅವಕಾಶ ಇರುತ್ತಾ? ಸರ್, ಈಗ ಹಿಂಗಾರಿನಲ್ಲಿ ಏನಪ್ಪ ಅಂತಂದರೆ ಈಗ ಬೆಳೆ ಬೆಳೆಯೋರು ಏನಪ್ಪ ಅಂತಂದರೆ ಈಗ ನಮಗೆ ಮಣ್ಣು ಸಂರಕ್ಷಣೆನೂ ಅಷ್ಟೇ ಮುಖ್ಯವಾಗಿರುತ್ತೆ, ಮತ್ತೆ ಮಾಯಿಶ್ಚರ್ ಕೂಡ ನಮಗೆ ಅಷ್ಟೇ ಮುಖ್ಯವಾಗಿರುತ್ತೆ, ತೇವಾಂಶವನ್ನು ಕಾಪಾಡ್ಕೊಳ್ಳೋದು. ಹಾಗಾಗಿ ಈಗೇನಪ್ಪ ಅಂತಂದರೆ ಇಳಕಲಿಗೆ ಅಡ್ಡವಾಗಿ ಬಿತ್ತನೆ ಮಾಡೋದಿರ್ಬೋದು, ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದರೆ ಈಗ ಭೂಮಿ ಸಿದ್ಧತೆ ಮಾಡ್ಕೊನೋ ಇದರಲ್ಲಿ ಅದು ಬೆಳೆಗಳಿಗೆ ಆಧಾರ ಅಂದರೆ ಯಾವ ನಾವು ಬೆಳೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಜೊತೆಗೆ ಒಂದು ಏನಪ್ಪ ಅಂತಂದರೆ ಈ ಗೊಬ್ಬರಗಳ ಆಯ್ಕೆನೂ ಕೂಡ ಸಾಕಷ್ಟು ಮುಖ್ಯ ವಹಿಸುತ್ತೆ ಸರ್ ಇದರಲ್ಲಿ. ಈಗ ಕಡಲೆ ಈ ಥರದ ಬೆಳೆಗಳನ್ನು ಮಾಡ್ತಿದ್ದೀವಿ ಅಂತಂದರೆ ಡಿ ಎ ಪಿ ಗೊಬ್ಬರವನ್ನು ಬಳಸೋದಿರ್ಬೋದು, ಮತ್ತು ಅದರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಗೊಬ್ಬರವನ್ನು ಬಳಸೋದು ಉತ್ತಮ. ಒಂದು ಎಕರೆಗೆ ಒಂದು 30 ಕೆ ಜಿಯಷ್ಟು ಡಿ ಎ ಪಿ ಮತ್ತು ಒಂದು 10 ಕೆ ಜಿಯಷ್ಟು ಪೊಟ್ಯಾಶನ್ನ ಬಳಸೋದು ಉತ್ತಮವಾಗಿರ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ಬೀಜೋಪಚಾರದ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಒತ್ತು ಕೊಡ್ಬೇಕು ಸರ್ ಅವರು. ಬೀಜೋಪಚಾರ ಅಂತಂದ್ರೆ ಈಗ ನಾವು ಏನಪ್ಪ ಅಂತಂದ್ರೆ ಈಗ ಏನು ಸೂಕ್ಷ್ಮಾಣು ಜೀವಿಗಳಂತ ನಾವು ಹೇಳ್ತೀವಿ, ಜೈವಿಕ ಗೊಬ್ಬರಗಳು ಅಂತಂದು, ಅವುಗಳನ್ನ ಬಳಸೋದ್ರಿಂದ ನಾವು ರಾಸಾಯನಿಕ ಗೊಬ್ಬರಗಳನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ಯಾವ್ಯಾವ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಬಹುದು ಅಂದ್ರೆ ಪಿ ಎಸ್ ಬಿ ಅಂತ ಸಿಗುತ್ತೆ, ನಮ್ಮ ಕೃಷಿ ಇಲಾಖೆಗಳಿಗೂ ಸಿಗುತ್ತೆ, ಮತ್ತೆ ಹೊರಗಡೆ ಅಂಗಡಿನಲ್ಲೂ ಸಿಗುತ್ತೆ ಅದು. ಮತ್ತೆ ಜೊತೆಗೆ ಏನಪ್ಪಾ ಅಂತಂದ್ರೆ ವ್ಯಾಮ್ ಅಂತ ಸಿಗುತ್ತೆ, ತದನಂತರದಲ್ಲಿ ನಮಗೆ ಅಜೋಸ್ಪಿರಿಲಮ್ ಅಂತ ಸಿಗುತ್ತೆ. ಈ ಮೂರು ಇವುಗಳನ್ನ ನಾವು ಬಳಸಬಹುದು. ಮತ್ತೆ ಎಲ್ಲೆಲ್ಲಿ ಈಗ ಲಾಸ್ಟ್ ಇಯರ್ ರೈತರು ಬೆಳೆದಿರ್ತಕ್ಕಂಥ ಜಮೀನುಗಳಲ್ಲಿ ಈಗೇನಾದ್ರೂ ನಮ್ಗೆ ಕಡಲೆನಲ್ಲಿ ಸೊರಗು ರೋಗ ಆ ತರದ ಕಂಡು ಬಂದಿದ್ದಪ್ಪ ಅಂತಂದ್ರೆ ಈ ಟ್ರೈಕೋಡರ್ಮಾ ಅಂತ ಸಿಗುತ್ತೆ, ಅದನ್ನ ಬಳಸೋದು ಸೂಕ್ತ. ಮತ್ತೆ ಜೊತೆಗೆ ಏನಪ್ಪ ಅಂತಂದ್ರೆ, ಈಗ ಸ್ವಲ್ಪ ಎಲ್ಲಿ ನಮಗೆ ನೀರು ಕನ್ಫರ್ಮ್ ಇರಲ್ಲ ಮಳೆ ಬರೋದು ಅಂತ ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಈ ಒಂದು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಒಂದು ಸಿಗುತ್ತೆ, ಅದನ್ನ ಒಂದು 2% ಈಗ ನಾವು ಊಟದ ಜೋಳದಲ್ಲಿರ್ಬೋದು ಮತ್ತೆ ಕಡಲೆನಲ್ಲಿರ್ಬೋದು 2% ಅಂದ್ರೆ ಒಂದು ಲೀಟರ್ ನೀರಿಗೆ ಒಂದು 20 ಗ್ರಾಮ್ನಷ್ಟು ಈ ಒಂದು ಕ್ಯಾಲ್ಸಿಯಂ ಕ್ಲೋರೈಡ್ ನ ಹಾಕೊಂಡು ಒಂದು 4-5 ತಾಸು ನೆನೆ ಇಟ್ಟು ಆ ನಂತರ ಬೀಜೋಪಚಾರ ಮಾಡ್ಕೊಂಡ್ಬಿಟ್ಟು ಬಿತ್ತನೆ ಮಾಡೋದು ಬಹಳಷ್ಟು ಸೂಕ್ತವಾಗಿರುತ್ತೆ. ತದನಂತರದಲ್ಲಿ ನಮಗೆ ಮಣ್ಣಿನ ಸಂರಕ್ಷಣೆ ಬಗ್ಗೆ ಅವಾಗಲೇ ಹೇಳಿದೆ ನಿಮಗೆ, ವಿವಿಧ ಮಣ್ಣಿನ ಸಂರಕ್ಷಣೆಗಳನ್ನು ನಾವು ಕೈಗೊಳ್ಳೋದು ಬಹಳಷ್ಟು ಉತ್ತಮವಾಗಿರುತ್ತೆ ಸರ್. ಸರ್, ಈಗ ಬಹಳಷ್ಟು ರೈತರು ಇತ್ತೀಚೆಗೆ ಹತ್ತಿ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅಂದರೆ ಸ್ವಲ್ಪ ಧಾರಣೆ ಚೆನ್ನಾಗಿ ಸಿಗುತ್ತೆ, ಆಮೇಲೆ ಒಂದು ಗ್ಯಾರಂಟಿ ಇರುತ್ತೆ ನಮಗೆ ಬೆಳೆ ಕೈಗೆ ಸಿಗುತ್ತಂತೇಳಿ. ಯಾಕಂದರೆ ಈಗ ಭಾಳಷ್ಟು ಜನ ಈ ಕೆಲವೊಂದು ಸಮಯದಲ್ಲಿ ಲಾಭನೂ ಆಗಿದೆ, ಕೆಲವು ಸಮಯದಲ್ಲಿ ಕೈ ಸುಟ್ಕೊಂಡಾರೆ. ಈ ಟೊಮೆಟೊ ಈರುಳ್ಳಿ ಬೆಳೆದು ಈ ಸರಿನೂ ಈರುಳ್ಳಿದು ಸ್ವಲ್ಪ ಅದೇ ಸಮಸ್ಯೆ ಆಗಿದೆ ಭಾಳಷ್ಟು ಕಡೆ. ಅಂಥವ್ರು ಕೆಲವರು ಈ ಸಮಸ್ಯೆ ಯಾಕಪ್ಪ ಅಂತೇಳಿ ಹತ್ತಿ ಬೆಳೆ ಕಡೆ ಹೋಗಿರೋರು ನೋಡಿದ್ದೀವಿ. ಈಗ ಹತ್ತಿ ಬೆಳೀಲಿಕ್ಕೆ ಸೂಕ್ತನಾ ಅಥವಾ ಇನ್ನು ಸಮಯ ಇದೆಯಾ ಸರ್? ಕೆಲವು ಒಂದು ಕರೆಯಿದೆ ಸರ್, ಆನಂತರ ನಾವು ಮಾತಾಡೋಣ. ಓಕೆ, ಹಲೋ. ಹಲೋ, ನಮಸ್ತೆ ಸರ್. ಚಿತ್ರಲಿಂಗಪ್ಪ ಸರ್ ಮಾತಾಡ್ತೀರಾ? ಚಿತ್ರಲಿಂಗಪ್ಪ, ಪ್ರಶ್ನೆ ಕೇಳಿ. ಮಲ್ಲಿಕಾರ್ಜುನ ಅವರು ಇದಾರೆ, ಸಣ್ಣಗೌಡರು ಇದಾರೆ. ಸರ್, ನಾವು ಸ್ವಲ್ಪ ದೂರ ಇದೆ, ನಾವು 1000 ರೂಪಾಯಿ ಕೊಟ್ಟಿಗೆ ಗೊಬ್ಬರ ಹಾಕಲ್ಲ ಜಮೀನಿಗೆ ಅದಕ್ಕೆ. ಹಲೋ, ಮಾತಾಡ್ರಿ ಮಾತಾಡ್ರಿ ಚಿತ್ರಲಿಂಗಪ್ಪ. ಹಾಕಲ್ಲ ಸರ್, ಅದಕ್ಕೆ ಸ್ವಲ್ಪ ಬೀಜ ಹಾಕ್ತಿರ್ತೀವಿ ನಾವು ಅದಕ್ಕೆ. ಬಿಳಿಜೋಳಕ್ಕೆ ಅಂದ್ರೆ ನಿಮಗೆ ಈಗ ಒಂದೇನಪ್ಪ ಅಂದ್ರೆ 10-26 ಅಂತ ಬರುತ್ತೆ, ಅದನ್ನ ಮಾಡ್ಕೊಬೇಕಾದ್ರೆ ಒಂದು 50 ಕೆಜಿ ಅಷ್ಟು ಒಂದು ಎಕರೆಗೆ ಮಾಡ್ಕೊಳ್ರಿ. ಯಾಕೆಂತಂದ್ರೆ ಈ ಒಂದು ಜೋಳಕ್ಕೆ ಏನಪ್ಪ ಅಂದ್ರೆ ಅಷ್ಟೊಂದು ರಾಸಾಯನಿಕ ಗೊಬ್ಬರಗಳ ಅವಶ್ಯಕತೆ ಇರೋದಿಲ್ಲ, ಇದು ಮಿಲೆಟ್ ಆಗಿರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಒಂದು 50 ಕೆಜಿ ಅಷ್ಟು ಒಂದು ಎಕರೆಗೆ ಬಳಸಿದ್ರೆ ಸಾಕು. ತದನಂತರದಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ನೀರಿನಲ್ಲಿ ಕರಗೋ ರಸಗೊಬ್ಬರಗಳು 1990 ಗೊಬ್ಬರ ಮತ್ತೆ ನ್ಯಾನೋ ಯೂರಿಯಾ ಇವುಗಳನ್ನ ಕಾಲಕಾಲಕ್ಕೆ ತಕ್ಕಂಗೆ, ಈಗ ಬೆಳೆ 1 ತಿಂಗಳಿದ್ದಾಗ ಒಂದ್ಸರಿ ಮತ್ತೆ ಒಂದು 40 ದಿನ ಇದ್ದಾಗ ಒಂದ್ಸರಿ ನೀವು ಸಿಂಪರಣೆ ಮಾಡೋದ್ರಿಂದ ಈ ರಾಸಾಯನಿಕ ಗೊಬ್ಬರಗಳ ಸಮರ್ಥ ಬಳಕೆಯನ್ನ ನೀವು ಮಾಡಬಹುದು. ಜೊತೆಗೆ ಇನ್ನೊಂದು ನಿಮ್ಗೆ ಅವಾಗಲೇ ಹೇಳಿದಂಗೆ ಬೀಜೋಪಚಾರ ಮಾಡ್ಕೊಳ್ಳಿ. ಯೂರಿಯಾ ಹಾಕ್ಬೇಡ್ರಿ, ಯೂರಿಯಾ ಹಾಕ್ಬೇಡ್ರಿ ಅಂತ ಹೇಳ್ತಾ ಇದೀವಿ. ಯೂರಿಯಾ ಅಂದ್ರೆ ಯೂರಿಯಾ ಬದಲು ನಿಮಗೆ ನ್ಯಾನೋ ಯೂರಿಯಾ ಅಂತ ಸಿಗುತ್ತೆ ಸಿಂಪರಣೆ ಮಾಡೋದು. ನ್ಯಾನೋ ನ್ಯಾನೋ ಯೂರಿಯಾ ಅಂತ 4 ml 1 ಲೀಟರ್ ನೀರಿಗೆ. ಕೃಷಿ ಇಲಾಖೆಗೆ ಬಂದಿರ್ತಾವ ಕಡಲೆ ಬೀಜ, ಇನ್ನೇನು ಈ ನಿಮ್ದು ಹಬ್ಬ ಆದ ತಕ್ಷಣ ಮೋಸ್ಟ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನ್ಸುತ್ತೆ. ಯಾಕಂದ್ರೆ ಸೆಪ್ಟೆಂಬರ್ 15 October 15 ಸೂಕ್ತವಾದ ಕಾಲ ಬಿತ್ತನೆ ಮಾಡಕ್ಕೆ ಕಡಲೆ. ಓಕೆ, ಧನ್ಯವಾದಗಳು. ನಮಸ್ಕಾರ, ಕರೆ ಮಾಡೋದಕ್ಕೆ ಧನ್ಯವಾದ ಚಿತ್ರಲಿಂಗಪ್ಪ ಸರ್. ಅದ ನಾವು ಹತ್ತಿ ಬಗ್ಗೆ ಕೇಳ್ತಿದ್ದೀವಿ, ಸಮಯ ಇದೆಯಾ ಅದು ಸರ್? ಹತ್ತಿನ ಕೆಲವು ಭಾಗಗಳಲ್ಲಿ ಸೆಪ್ಟೆಂಬರ್ ಇಂದನೇ ಪ್ರಾರಂಭ ಮಾಡ್ತಾರೆ. ಈಗ ಹೆಂಗೆ ಮೈಸೂರು ಭಾಗದಲ್ಲಿ ನಾವು ಜನವರಿ ತಿಂಗಳಿಂದನೇ ಪ್ರಾರಂಭ ಮಾಡ್ತಾ ಇದಾರೆ. ಒಂದು ಕರೆ ಇದೆ ಸರ್. ಹಲೋ, ಹಲೋ, ನಮಸ್ತೆ, ನಮಸ್ಕಾರ, ಹೇಳಿ, ತಮ್ಮ ಹೆಸರು ಹೇಳಿ. ಈರಣ್ಣವ್ರೆ, ಸ್ವಲ್ಪ ರೇಡಿಯೋ ದೂರ ಇಡ್ತೀರಾ? ಸ್ವಲ್ಪ ಹೊರಗಡೆ ಬನ್ನಿ. ಸರ್, ಮಲ್ಲಿಕಾರ್ಜುನ್ ಸರ್, ಕನ್ಫರ್ಮ್ ಆಗಲಿಲ್ಲ. ಸಣ್ಣಗೌಡ್ರು, ಸಣ್ಣಗೌಡ್ರು ಅವ್ರಿಗೂ ಮತ್ತೆ ಜನಸರ್ ಕೂಡ ನಮಸ್ಕಾರ. ನಮಸ್ಕಾರ. ನಮ್ಮ ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಆಲ್ರೆಡಿ ಈಗಾಗಲೇ 8-9 ಎಕರೆ ಶೇಂಗಾ ಹಾಕಿದೀವಿ. ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಬೀಳಿರೋದ್ರಿಂದ ಅದನ್ನೆಲ್ಲ ಹೊಡೆದ್ಬಿಟ್ಟು ಹುಲ್ಲಿ ಮತ್ತೆ ಸ್ವಲ್ಪ ಬಿಳಿಜೋಳನ ಬಿತ್ತನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಈ ಒಂದು ಸಮಯದಲ್ಲಿ ಹುರುಳಿ ಮತ್ತೆ ಜೋಳ ಒಂದು ಸ್ವಲ್ಪ ಬಿತ್ತನೆ ಮಾಡ್ಬೋದಾ ಅಂತ ಒಂದು ಮಾಹಿತಿ ಕೇಳ್ತಾ ಇದ್ದೀನಿ. ಮಾಡ್ಬೋದು, ಎರಡನ್ನು ಮಾಡ್ಬೋದ್ರಿ. ಜೋಳದಲ್ಲಿ ನಿಮ್ಗೆ ಏನಪ್ಪ ಅಂತಂದ್ರೆ SPV 2217 ಅಂತ ಒಂದು ಧಾರವಾಡದ ಒಂದು ತಳಿ ಇದೆ, ಅದನ್ನ ಅಥವಾ ಊಟದಲ್ಲಿ ಅದೇ ಊಟದ ಜೋಳದಲ್ಲಿ ನಿಮಗೆ SPV 2217 ಅಂತ ಒಂದು ತಳಿ ಇದೆ, ಅದನ್ನ ಮಾಡ್ಕೊಡ್ರಿ. ಅಂತರ್ ಬೆಳೆಯಾಗಿ ನೀವೇನಪ್ಪ ಅಂತಂದ್ರೆ ಇದನ್ನ ಹುರುಳಿನ ಹಾಕ್ಬೋದು. ತೊಂದರೆ ಇಲ್ಲ, ಮಾಡಬಹುದು ಮಾಡಿ. ನಮಸ್ಕಾರ. ಮತ್ತೊಂದು ಕರೆ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ನಮಸ್ಕಾರ. ಕರೆಯಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸ ಆಗಿದೆ. ಅದೇ ಸರ್, ನಾವು ಹತ್ತಿ ಅದೇ ನಾನಾಗಲೇ ಹೇಳ್ತಾ ಇದ್ದಲ್ಲ, ಹತ್ತಿನ ಸೂಕ್ತವಾಗಿ ನೀವು ಸೆಪ್ಟೆಂಬರ್ 15 ನಂತರ ಬಿತ್ತನೆ ಮಾಡಬಹುದು. ಹತ್ತಿ ಬಿತ್ತನೆ ಮಾಡೋರಿಗೆ ಏನಪ್ಪ ಒಂದು ಸಲಹೆ ಅಂತಂದ್ರೆ, ಈಗ ನೀರಾವರಿಗೆ ನಾವು ಹಾಕ್ತಿರೋದ್ರಿಂದ 4x4 ಅಂತರ ಇಡೋದು ಬಹಳ ಸೂಕ್ತ. ಸಾಲಿಂದ ಸಾಲಿಗೆ 4x, ಗಿಡದಿಂದ ಗಿಡಕ್ಕೂ 4x ಇಟ್ಟರೆ ಬಹಳ ಚೆನ್ನಾಗಿ ಸೂಕ್ತ ಆಗುತ್ತೆ. ಒಂದು ಎರಡನೇದು, ಹತ್ತಿಯಲ್ಲಿ ಸಾಮಾನ್ಯವಾಗಿ ಬಿಟಿ ಹತ್ತಿ ಹಾಕಿರೋದ್ರಿಂದ ಸುಮಾರು ನಮಗೆ ಒಂದು ಹತ್ತಿ ಗಿಡ ಸುಮಾರು 100-200 ಕಾಯಿಗಳನ್ನು ಒಂದೊಂದ್ಸರಿ ಬಿಡ್ತಾ ಇರುತ್ತೆ. ಅದ್ರಲ್ಲಿ ನಮಗೆ ಶೇಕಡಾ ಒಂದು 50% ಕಾಯಿ ಉಳಿದ್ರು ನಮ್ಗೆ ಒಳ್ಳೆ ಲಾಭ ಆಗುತ್ತೆ, ಒಳ್ಳೆ ಇಳುವರಿ ಸಿಗುತ್ತೆ. ಹಂಗಾಗಿ ರೈತರು ಏನಪ್ಪ ಅಂದ್ರೆ ಇಳುವರಿ ಹೆಚ್ಚು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಅಂತರನ ಕಡಿಮೆ ಮಾಡಬಾರದು. ಈಗ ಅಂತರ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಕರೆ ಇದೆ. ಹಲೋ. ಅಂತರ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಆಮೇಲೆ ಜೊತೆಗೆ ಏನಪ್ಪಾ ಅಂತಂದ್ರೆ, ಈ ಬೇಸಿಗೆ ಬೆಳೆ ಆಗಿರೋದ್ರಿಂದ ಹತ್ತಿಗೆ ಸಾಮಾನ್ಯವಾಗಿ ಶಿಫಾರಸು 60-30-30 ಗೊಬ್ಬರ, ಸಾರಜನಕ ರಂಜಕ ಪೊಟಾಷ್ ಅಂತೇಳಿ. ನೀವು ಮೂಲ ಗೊಬ್ಬರವಾಗಿ ಈ ಏನು 3 ಸಿಗುವಂತ ಗೊಬ್ಬರಗಳನ್ನ 10-26-26 ಆಗಿರ್ಬೋದು, DAP ಪ್ಲಸ್ ಯೂರಿಯಾ ಆಗಿರ್ಬೋದು, ನೀವೇನು ಬಿತ್ತನೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಕೊಡೋದು ಬಹಳ ಸೂಕ್ತ. ಅದಾದ ನಂತರ ನೀರಾವರಿ ಸೌಲಭ್ಯ ಆಗಿರೋದ್ರಿಂದ ಮಣ್ಣಿನ ಗುಣಧರ್ಮದ ಮೇಲೆ 2-3 ಸ್ಪ್ಲಿಟ್ ಮಾಡಬಹುದು ಸಾರಜನಕನ. 50% ಸಾರಜನಕನ, 20% ಸಾರಜನಕ ಪ್ಲಸ್ ಒಂದು 20 kg ಅಂದ್ರೆ ಯೂರಿಯಾ ಒಂದು 25 kg, ಪೊಟಾಶ್ ಒಂದು 25 kg ಮಿಕ್ಸ್ ಮಾಡಿ ಕೊಡಬಹುದು. ಆಮೇಲೆ ಇನ್ನು ಮುಂದುವರೆದು ಈ 3 ದಿನಗಳಲ್ಲಿ ನೀರಲ್ಲಿ ಕರಗುವಂತ ರಸಗೊಬ್ಬರಗಳಿದೆ, ಅದರಲ್ಲಿ 13-2045 ಅಂತ ಹೇಳಿ, ಇದರಲ್ಲಿ ಸಾರಜನಕನು ಇರುತ್ತೆ ಮತ್ತೆ ಪೊಟಾಶ್ ಇರುತ್ತೆ. ಒಂದು ಕರೆ ಇದೆ. ಓಕೆ. ಹಲೋ ಹಲೋ ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ಕಾರ. ಮಾತಾಡಿ ಮಾತಾಡಿ. ನಮಸ್ಕಾರ, ರಾವ್ ಸ್ವಾಮಿ ಬಾಲಮಣಿ ರೈತರು. ತಮ್ಮ ಹೆಸರು ಹೇಳಿ. ನಿಮ್ಮ ಹೆಸರು ಹೇಳಿ. ಕೃಷ್ಣಪ್ಪ. ಕೃಷ್ಣಪ್ಪ. ಕೃಷ್ಣಪ್ಪರೇ, ಕೇಳಿ ಪ್ರಶ್ನೆ ಕೇಳಿ. ಏನಿಲ್ಲ ಸ್ವಾಮಿ, ನಾವು ಕಡಲೆ ಬಿತ್ತಬೇಕಂತ ಮಾಡಿದ್ವಿ, ಅದು ಟೈಮ್ ಕಾಲ ಯಾವ ಕಾಲ ಒಳ್ಳೇದು ಅಂತ. ಈಗ ನೀವು ಭೂಮಿ ಎಲ್ಲ ಸಿದ್ಧತೆ ರೆಡಿ ಇದ್ರೆ. ಅದೇ ಗೊತ್ತಾಯ್ತು ಗೊತ್ತಾಯ್ತು, ನೀವು ಎಲ್ಲ ರೆಡಿ ಇದ್ರೆ ಸೆಪ್ಟೆಂಬರ್ 15 ಅಕ್ಟೋಬರ್ 15 ತನಕ ಸೂಕ್ತವಾದ ಕಾಲ. ಈಗ 1 ತಾರೀಕಿನಿಂದ ಬಿತ್ತಬಹುದು, ಬಿತ್ತಬಹುದು, ಏನ್ ತೊಂದರೆ ಇಲ್ಲ, ಬಿತ್ತನೆ ಮಾಡಬಹುದು. ಇಲ್ಲ ಇಲ್ಲ, ಸ್ವರ್ಗ ರೋಗ ಬರಲ್ಲ, ಏನು ಬರಲ್ಲ. ಯಾಕೆ ಅಂತಂದ್ರೆ ಈಗ ಅದು ಬಿತ್ತನೆ ಸಮಯ, ಈಗ ಬಿತ್ತನೆ ಮಾಡಿದ್ರೆ ನಿಮಗೆ ಇಳುವರಿ ಜಾಸ್ತಿ ಬರುತ್ತೆ. ಅದಕ್ಕೆ ಸ್ವರ್ಗ ರೋಗ ಬರುತ್ತೆ ಅಂತ ನಿಮಗೆ ಅನುಮಾನ ಇದ್ರೆ ನೀವೇನ್ ಮಾಡ್ರಿ ಅಂದ್ರೆ, ಟ್ರೈಕೋಡರ್ಮ ಅಂತ ಸಿಗುತ್ತೆ, 4 gram ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಿ. ಬಿತ್ತಬಹುದು ಈಗ ಬಿತ್ತಾರೆ. ಈಗ ಏನಾಗಿದೆ ಅಂದ್ರೆ ಎಲ್ಲರೂ ಅಕ್ಟೋಬರ್ ತಿಂಗಳಲ್ಲಿ ಬಿತ್ತು, ಅಕ್ಟೋಬರ್ ಕೊನೆ ತನಕ ಬಿತ್ತಬಹುದು, ಏನ್ ತೊಂದರೆ ಇಲ್ಲ. ಬಿತ್ತಬಹುದು ಈಗಲೇ, ಬಿತ್ತಬಹುದು ನೀವು ಈಗ ಬಿತ್ತಬಹುದು. ಓಕೆ ಸರ್. ಓಕೆ ನಮಸ್ಕಾರ ಸರ್. ಅದೇ ಆಗ್ಲೇ ನಾನು ಹೇಳ್ತಾ ಇದ್ದಲ್ಲ, ಇಳುವರಿ ಹೆಚ್ಚು ಮಾಡೋದ್ರಲ್ಲಿ ಹತ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ 13-2045 ಸಾರಜನಕನು ಸಿಗುತ್ತೆ, ನಿಮಗೆ ಪೊಟಾಶ್ ಸಿಗುತ್ತೆ. ಇದನ್ನ ಸುಮಾರು ಒಂದು 70 ಆದ್ಮೇಲೆ ಎಲ್ಲಿ ನಮಗೆ ಇರುಪು ದೊಡ್ಡದಾಗಿ ಬೋಲ್ ಅಂತ ಕರಿತೀವಲ್ಲ, ಹತ್ತಿ ಕಾಯಿ ಆಗ್ತಿರುತ್ತಲ್ಲ, ಆ ಸಮಯದಲ್ಲಿ ಸಿಂಪರಣೆ ಮಾಡಿದ್ರೆ ಈ ಪೊಟಾಶ್ ರಿಕ್ವೈರ್ಮೆಂಟ್ ಇರುತ್ತೆ ಅವಾಗ, ಅವಾಗ ನಿಮಗೆ ಇರುಪತ್ತಿ ಆಗೋದು ಕಡಿಮೆ ಆಗುತ್ತೆ. ಇದನ್ನು ಒಂದು ಮಾಡ್ಕೋಬಹುದು. ಆಮೇಲೆ ಎಲ್ಲಿ ನಮಗೆ ಇದು ಏನು ಇರುಪು ಎಲ್ಲ ಉದುರ್ತಾ ಇರತ್ತಲ್ಲ, ಅಲ್ಲಿ ಪ್ಲಾನೋಫಿಕ್ಸ್ ಅಂತ ನಾವು ಸಿಂಪರಣೆ ಮಾಡಬಹುದು. 4x15 ನೀರಿಗೆ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬಹುದು. ಸರ್ ಅದೇ ಈಗ ನಿಮಗೆ ಹತ್ತಿನಲ್ಲಿ ಏನಪ್ಪ ಅಂತಂದ್ರೆ ಸರ್ ಹೇಳಿದಂಗೆ 13-45 ಬಳಸೋದು ಮತ್ತೆ ಮೈಕ್ರೋನ್ಯೂಟ್ರಿಯೆಂಟ್ ಇವೆಲ್ಲವೂ ಏನಪ್ಪ ಅಂತಂದ್ರೆ. ಒಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ಕಾರ ಹೇಳಿ, ತಮ್ಮ ಹೆಸರು ಯಾರು, ಎಲ್ಲಿಂದ ಫೋನ್ ಮಾಡ್ತಿದ್ರ? ಸರ್ ನಮ್ದು ಕೂರ್ಲಿಗಿ ತಾಲೂಕು ಶ್ರೀಕಂಠಾಪುರ ಅಂತ ಹೇಳಿ ಸರ್ ಊರು. ಹೇಳಿ ನಿಮ್ಮ ಹೆಸರು ಹೇಳಿ. ಸರ್ ನನ್ನ ಹೆಸರು ಮನೋಹರ ಅಂತ ಹೇಳಿ. ಮನೋಹರ ಅವ್ರಿ, ಪ್ರಶ್ನೆ ಕೇಳಿ. ಸರ್ ಈಗ ಮೆಕ್ಕೆಜೋಳ ಹಾಕೋಕೆ ರೆಡಿ ಆಗಿದೆ, ಅದಕ್ಕೆ ಯಾವ ಗೊಬ್ಬರ ಸೂಕ್ತ ಸರ್? ಸರ್ ಈಗ ಗೊಬ್ಬರ ಅಂತಂದ್ರೆ 10-26-26 ಅಂತ ಬರುತ್ತೆ. ಇದನ್ನ 1 ಎಕರೆ ಪ್ರದೇಶ ಮೊದಲು ಹಾಕ್ಬೇಕು ಸರ್. ಬಿತ್ತನೆ ಸಮಯದಲ್ಲೇ ಈಗ ಏನಪ್ಪ ಅಂತಂದ್ರೆ ಮೆಕ್ಕೆಜೋಳ ಏನಪ್ಪ ಅಂತಂದ್ರೆ ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ಲರ್ ಅಂತ ಬಂದಿದ್ದಾವೆ, ಕೂರಿಗೆ ಒಂದೇ ಇದರಲ್ಲಿ ಬರ್ತವೆ. ಒಂದು ಎಕರೆಗೆ ಒಂದು ಸುಮಾರು ಒಂದು 80-85 ಎಂಬತ್ತೈದು ಕೆ ಜಿ ಅಷ್ಟು 10-26-26 ಬಳಸ್ಕೊಡ್ರಿ ರಾಸಾಯನಿಕ ಗೊಬ್ಬರವಾಗಿ. ಆಮೇಲೆ ಮೇಲ್ ಗೊಬ್ಬರವಾಗಿ ನೀವೇನಪ್ಪ ಅಂತಂದ್ರೆ 25-30 ದಿನ ಇದ್ದಾಗ ಒಂದ್ಸರಿ ಯೂರಿಯಾ ಕೊಡ್ಬೋದು. ಯೂರಿಯಾ ಇರ್ಲಪ್ಪ ಅಂತಂದ್ರೆ ನೀವು ನ್ಯಾನೋ ಯೂರಿಯಾ ಅಂತ ಬಂದಿದೆ ಅದನ್ನ ಬಳಸೋದು ಸೂಕ್ತ. ಹಾ ಹೌದು. ಸ್ವಲ್ಪ ಜಿಂಕ್ ಏನಾದ್ರು ಕೊರತೆ ಇದ್ರೆ ಬಿತ್ತನೆ ಸಮಯದಲ್ಲಿ ನೀವೇನಪ್ಪ ಅಂದ್ರೆ ಒಂದು 5 ಕೆಜಿ ಅಷ್ಟು ಜಿಂಕ್ ಅನ್ನ ಬಳಸ್ಕೊಡ್ರಿ. ನಿಮ್ಮ ಭಾಗದಲ್ಲಿ ಜಿಂಕ್ ಕೊರತೆ ಇದೆ, ಅದನ್ನ ಸ್ವಲ್ಪ ಮಾಡಿಕೊಡ್ರಿ. ನಮಸ್ಕಾರ. ಹೇಳ್ತಿದ್ರು ಸರ್. ಅದೇ ಸರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಹತ್ತಿ ಆಲ್ರೆಡಿ ಬರ್ತಾ ಇದೆ, ಈಗ ಅಂದ್ರೆ ಮುಂಗಾರಿಂದ ಹತ್ತಿ ಈಗ ಒಡಿತಾ ಇದೆ, ಈಗ ಎಲ್ಲರೂ ಬಿಡಿಸ್ತಾ ಇದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಕೀಟ ಮತ್ತೆ ರೋಗಗಳ ಒಂದು ಬಾಧೆ ಇದೆ ಇಷ್ಟು ದಿನ ಮಳೆ ಕಂಟಿನ್ಯೂಸ್ ಇಟ್ಕೊಂಡಿದ್ದಕ್ಕೆ. ಕೀಟ ಅಂತಂದ್ರೆ ನಮಗೆ ಈಗ ಏನಪ್ಪಾ ಅಂತಂದ್ರೆ ಒಂದು ಪಿಂಕ್ ಬಾಲ್ವರ್ಮ್ ಅಂತ ಹೇಳ್ತೀವಿ ಸರ್, ಗುಲಾಬಿ ಕಾಯಿ ಕೊರಕ ಅಂತಂದು ಹೇಳ್ತೀವಿ. ಗುಲಾಬಿ ಕಾಯಿ ಕೊರಕಕ್ಕೆ ನಾವು ಸ್ವಲ್ಪ ಈ ಒಂದು ಸಿಂಪರಣೆ ಮಾಡ್ಕೊಳೋದ್ರ ಮುಖಾಂತರ ನಾವು ಹತೋಟಿಗೆ ತರಬಹುದು. ಈಗ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ಕಾರ ಸರ್. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ರ? ಚಳ್ಳಕೆರೆ ತಾಲೂಕಿಂದ ಸರ್, ಜಗದೀಶ್ ಅಂತ ಸರ್. ಹಾ ಹೇಳಿ ಜಗದೀಶ್. ಸರ್, ಮಧುಕರ ಸಂಘ ಸರ್, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಹೇಳ್ರಿ ಸರ್. ಸರ್, ಈಗ ನಾವು ಅಡಿಕೆ ಒಳಗಡೆ ಈರುಳ್ಳಿ ಹಾಕಿದೀವಿ ಸರ್, ಈ ಕಟಾವು ಬಂದಿದೆ. ಕಟಾವು ಮಾಡಿದ್ಮೇಲೆ ಬೇರೆ ಏನ್ ಬೆಳೆ ಇಡ್ಬೋದು ಸರ್? ಅಡಿಕೆ ಒಳಗಡೆ ಈಗ 2.5 ತಿಂಗಳು ಆಯ್ತು ಸರ್, ಅಡಿಕೆ ಹಾಕಿ ಗಿಡಗಳು. ಈಗ ನಿಮ್ಗೇನಂತಂದ್ರೆ ನೆಕ್ಸ್ಟ್ ಯಾವ್ದಾದ್ರು ನಿಮಗೆ ನೀರಾವರಿ ಚೆನ್ನಾಗಿತ್ತಪ್ಪ ಅಂತಂದ್ರೆ ಅಡಿಕೆ ಮಾಡಿದಿರಿ ಅಂತಂದ್ರೆ ಈಗ ನೆಕ್ಸ್ಟ್ ಯಾವ್ದಾದ್ರು ಈಗ ವೆಜಿಟೇಬಲ್ಸ್ ನ ಮಾಡ್ಬೋದು. ಸ್ಪೆಷಲಿ ನೀವೇನು ಅವ್ರೆ ಈ ತರದ ಮಾಡೋದು ಉತ್ತಮ. ಆಮೇಲೆ ಸ್ವಲ್ಪ ರೇಟ್ ಅದೆಲ್ಲ ಚೆನ್ನಾಗಿರೋದ್ರಿಂದ ಟೊಮ್ಯಾಟೊ ಅದನ್ನು ಕೂಡ ನೀವು ಮಾಡ್ಬೋದು, ತೊಂದರೆ ಇಲ್ಲ. ಶೇಂಗಾನು ಮಾಡ್ಬೋದು ಬೇಸಿಗೆಗೆ. ಬಟ್ ಇವು ಏನಪ್ಪಾ ಅಂತಂದ್ರೆ ಸ್ವಲ್ಪ ಕ್ಯಾಶ್ ಕ್ರಾಪ್ ಆಗೋದ್ರಿಂದ ಸ್ವಲ್ಪ ವಾಣಿಜ್ಯ ಬೆಳೆಗಳಾಗ್ತವೆ ಬೇರೆ, ಈಗ ಟೊಮ್ಯಾಟೊ ಅವೆಲ್ಲ, ಅವುಗಳನ್ನು ಮಾಡೋದು. ಅಂದ್ರೆ ನಿಮ್ದು ಸ್ವಲ್ಪ ಭೂಮಿ ಒಣಗ್ಲಿಕ್ಕೆ ಕಾಲಾವಕಾಶ ಕೊಡ್ಬೇಕು ಸರ್? ಅಲ್ಲ, ಹೌದು, ನೀವು ಶೇಂಗಾ ಹಾಕ್ತೀರಾ ಅಂತಂದ್ರೆ ಒಂದ್ ತಿಂಗಳು ಗ್ಯಾಪ್ ಕೊಡ್ರಿ. ಯಾಕಂದ್ರೆ ಶೇಂಗಾಕ್ಕೆ ಟೈಮ್ ಇದೆ, ಜನವರಿ ತನಕ ಟೈಮ್ ಇದೆ. ಆ ಜನವರಿ ಒಳಗೆ ಈಗ ನಿಮ್ಗೆ ಈಗಿನೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಬರುತ್ತಲ್ಲ, 3 ತಿಂಗಳು ಅವಧಿ ಒಳಗೆ ಈಗ ನಮ್ಮ ಸ್ನೇಹಿತ ಸಣ್ಣಗೌಡರು ಹೇಳ್ದಂಗೆ ನೀವು ಅವರೇ ಯಾರೋ ಹಾಕೊಂಡ್ಬಿಡ್ಬೋದು. ಅವರೇ ಬರುತ್ತಲ್ಲ, ಹೆಬ್ಬಾಳ ಅವರೇ ಅಂತ ಬರುತ್ತೆ, ವರ್ಷ ಪೂರ್ತಿ ಬೆಳಿಬಹುದು. ಅಲ್ಲ, ಏನ್ ನೀವು ಬೆಳೆಯಲ್ಲ ಅಂದ್ರೆ ಏನಾಗಿದೆ ಅಂದ್ರೆ ಯಾರು ಮನ್ಸು ಮಾಡಿಲ್ಲ, ಬೆಳೆದಿಲ್ಲ, ನೀವೇ ಫಸ್ಟ್ ಯಾಕೆ ಆಗಬಾರ್ದು? ಒಂದ್ ಪ್ರಯತ್ನ ಮಾಡ್ರಿ, ಅವ್ರೆ ಹಾಕಿದ್ರೆ ನಿಮ್ಗೆ ಏನ್ ಲಾಸ್ ಇಲ್ಲ. ಯಾಕಂದ್ರೆ ಅಡಿಕೆ ಹಾಕಿದಿರಲ್ಲ, ಅಡಿಕೆಗೆ ನೀವು ಗೊಬ್ಬರ ಕೊಟ್ಟಂಗು ಆಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ, ಖಾಲಿ ಬಿಟ್ರೆ ಏನಾಗುತ್ತೆ, ಕಳೆ ಬರುತ್ತೆ. ಕಳೆ ಬಂದ್ರೆ ನೀವೇನ್ ಮಾಡ್ತೀರಾ, ಕಳೆ ಕುಂಟೆ ಹೊಡಿತೀರಾ ಇಲ್ಲಾಂದ್ರೆ ಔಷಧಿ ಹೊಡಿಸ್ತೀರಾ? ಅದ್ರ ಬದಲು ಅವರೇ ಹಾಕ್ಬಿಡ್ರಿ. ಅವರೇ ಹಾಕಿದ್ರೆ ನಿಮಗೆ ಏನಾಗುತ್ತೆ, ಭೂಮಿ ಎಲ್ಲ ಕವರ್ ಆಗಿ ನಿಮಗೆ ಬೇಸಿಗೆಯಲ್ಲಿ ನೀರಿನ ರಿಕ್ವೈರ್ಮೆಂಟ್ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಚಳ್ಳಕೆರೆ ಭಾಗದಲ್ಲಿ ಈ ವರ್ಷ ಮಳೆ ಚೆನ್ನಾಗಾಗಿದೆ, ನಮಗೆ ಎಲ್ಲೂ ನೀರಿಗೆ ಬೆಲೆ ಗೊತ್ತಾಗ್ತಾ ಇಲ್ಲ, ಮುಂದೆ ಏನಂತ ಗೊತ್ತಿಲ್ವಲ್ಲ ಇನ್ನುವ. ಓಕೆ, ಒಳ್ಳೆಯದು ಜಗದೀಶ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಹಾಂ ಸರ್, ಈಗ ತಾವು ಆಗಲೇ ಹೇಳಿದ್ರೆ ಕೆಲವು ಸಮಸ್ಯೆ ಅಂದರೆ ಈ ನಮ್ಮ ಈ ಭಾಗದಲ್ಲಿ ನಮ್ಮ ಕೆಲವು ರೈತರು ಹೇಳಿದರು ಈ ತೊಗರಿ ಮತ್ತು ಶೇಂಗಾ ಈಗ ಬೆಳೆ ಇದೆ ಅಂದರೆ ಈಗ ಹೊಲದಲ್ಲೆಲ್ಲ ಈಗ ಇದೆ, ಇದರಲ್ಲಿ ಕೆಲವು ಸಮಸ್ಯೆಗಳು ಕಾಣ್ತಾ. ಈಗ ತೊಗರಿ ಅಂದರೆ ಏನಂದ್ರೆ ಸರ್, ಈಗ ಹೂ ಬಿಡುವಂಥ ಸಮಯ ಆಗ ತೊಗರಿ. ಈಗ ಆಲ್ರೆಡಿ 2.5 ತಿಂಗಳು ನಂತರದ ತೊಗರಿಗಳು ಇರ್ತವೆ. ಈಗ ಒಂದು ಕೆಲವೊಂದು ತೊಂದರೆಗಳು ಬರ್ತವೆ. ಮೊದಲನೇದಾಗಿ ಹೂ ಉದುರೋದಿರ್ಬೋದು, ಮತ್ತೆ ಯಾಕಂದ್ರೆ ಇಷ್ಟು ದಿನ ಬಹಳಷ್ಟು ತೇವಾಂಶ ಇದ್ದರಿಂದ ಅದೊಂದು ತೊಂದರೆ ಬರುತ್ತೆ. ಜೊತೆಗೆ ಹೂವಿನಲ್ಲಿ ಕೆಲವೊಂದು ಕೀಟಗಳು ಬರುವಂತ ಚಾನ್ಸಸ್ ಇರುತ್ತೆ. ಒಂದು ಕರೆ ಇದೆ, ನಂತರ ನಾವು ಮಾತಾಡೋಣ. ಹಲೋ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ದೊಡ್ಡ ನಾಗೇಂದ್ರ. ಹಾ ಹೇಳಿ. ಇದು ಮೆಕ್ಕೆಜೋಳ ನಾಟಿ ಮಾಡಿ 15 ದಿವಸ ಆಗೈತೆ. ಈಗ ಗೊಬ್ಬರ ಕೊಡ್ಬೇಕಂತ ಇದ್ವಿ, ಕೊಟ್ಟಿಗೆ ಗೊಬ್ಬರ ನಾವು ಕೊಟ್ಟಿಲ್ಲ ಸರ್, ಅವನ್ನೆಲ್ಲ ಸ್ವಲ್ಪ ಅಷ್ಟೊಂದು ಸುತ್ತಿಲ್ಲ. ಓಕೆ, ಈಗ ರಸಾಯನಿಕ ಗೊಬ್ಬರ ಯಾವ್ದು ಕೊಟ್ರೆ ಚೆನ್ನಾಗಿರುತ್ತೆ? ಅಲ್ಲ, ನೀವು ಮೆಕ್ಕೆಜೋಳಕ್ಕೆ ಮೂಲ ಗೊಬ್ಬರ ಏನು ಕೊಟ್ಟೇ ಅಲ್ವಾ ಬಿತ್ತನೆ ಸಮಯದಲ್ಲಿ? ಇಲ್ಲ ಇಲ್ಲ ಸರ್, ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂತಂದ್ರೆ ನೀವೀಗ ಅದೇ ಮೇಲ್ಗೊಬ್ಬರ ತರ 25 ದಿವಸ ಆಗಿದೆಯಲ್ಲ, ಒಂದು 25 ಕೆಜಿ ಅಥವಾ 30 ಕೆಜಿ ಯೂರಿಯಾ, ಅದ್ರ ಜೊತೆಗೆ ಪೊಟ್ಯಾಶ್ನ ಮಿಶ್ರಣ ಮಾಡ್ಕೊಡ್ರಿ. ಒಂದು 25 ಕೆಜಿ ಪೊಟ್ಯಾಶ್ ಮಿಶ್ರಣ ಮಾಡಿ ನೀವು ಅದನ್ನ ಹಾಕ್ಬೋದು, ಏನ್ ತೊಂದರೆ ಇಲ್ಲ. ಈಗ ಒಳ್ಳೇದು, ನಮಸ್ಕಾರ. ಸರಿ, ತಾವೇ ಹೇಳ್ತಿದ್ರಿ ಸರ್. ಈಗ ತೊಗರಿನಲ್ಲಿ ತೊಂದರೆ ಏನಂತಂದ್ರೆ ಹುಳ ಇದು ಬರುತ್ತೆ, ಅದು ಗೂಡುಮಾರು ಹುಳ ಅಂತ ಹೇಳ್ತೀವಿ. ಆ ಥರದ್ದು ಏನಾದ್ರು ಬಂತಪ್ಪ ಅಂತಂದ್ರೆ ಹತ್ತಿರದ ಒಂದು ಅಂಗಡಿಗಳಲ್ಲಿ ಅಥವಾ ಕೃಷಿ ಇಲಾಖೆಯಲ್ಲಿ ನಿಮಗೆ ಪ್ರೊಪೆನೋಪಾಸ್ ಅಂತ ಸಿಗುತ್ತೆ. ಆ ಪ್ರೊಪೆನೋಪಾಸ್ ಎರಡು ಎಂ ಎಲ್ ಒಂದು ಲೀಟರ್ ನೀರಿಗೆ ಹಾಕೊಂಡು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕು. ಅದ್ರ ಜೊತೆಗೆ ಈ ಹೂ ಉದುರೋದೇನು ಜಾಸ್ತಿ ಇತ್ತಪ್ಪ ಅಂತಂದ್ರೆ ಕೃಷಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ಪಲ್ಸ್ ಮ್ಯಾಜಿಕ್ ಅಂತ ಬಿಡುಗಡೆ ಮಾಡಿದ್ದಾರೆ ಸರ್. ಅದನ್ನ ಒಂದು 10 ಗ್ರಾಂ ಒಂದು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಅದನ್ನ ಸಿಂಪರಣೆ ಮಾಡಬಹುದು. ಪಲ್ಸ್ ಮ್ಯಾಜಿಕ್ ಸಿಗಲಿಲ್ಲ ಅಂತಂದ್ರೆ 13:045 ಅಂತ ಒಂದು ನೀರಿನಲ್ಲಿ ಕರಗ ಗೊಬ್ಬರ ಬರುತ್ತೆ, ಅದನ್ನ ಈ ಪ್ರೊಪೆನೋಪಾಸ್ ಜೊತೆಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡೋದು ಸೂಕ್ತವಾಗಿರುತ್ತೆ. ಸರ್, ಈಗ ಶೇಂಗಾನ ನಮ್ಮ ಭಾಗದಲ್ಲಿ ಈ ಅಂದ್ರೆ ಚಿತ್ರದುರ್ಗದ